ಹದಿನಾಲ್ಕು ಸೆಕೆಂಡ್ಗಳು ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಈ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಭತ್ತ ಚಿತ್ತ ಮಾಲಿಕೆ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ, ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ, ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರಿನ ಜೊತೆಗೆ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀ ವರುಣ. ಕೆಳಗರೆ, ಇವತ್ತು ಮಡಿಕೇರಿ ತಾಲೂಕು ಕಡಗದಾಳು ಗ್ರಾಮದ ಬಡ್ಡನ ದಿನೇಶ್ ಅವರ ಮನೆಗೆ ತೆರಳಿ ಅವರನ್ನ ಸಂದರ್ಶನ ಮಾಡಿದ್ದನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಅವರನ್ನ ಭೇಟಿ ಮಾಡಿ ಅವರ ಕೃಷಿ ಅನುಭವಗಳನ್ನು ಸಂಗ್ರಹಿಸಿಕೊಂಡು ಈಗ ಬಿತ್ತರಿಸಲಾಗ್ತಾ ಇದೆ. ದಿನೇಶ್ ಅವರು ಹೆಚ್ಚೇನು ಓದಿಲ್ಲ, ಆದರೆ ಕೃಷಿಯಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ನಾವು ಕಂಡುಕೊಂಡ್ವಿ. ಅವರ ಕೃಷಿ ಅನುಭವಗಳು ಹೇಗಿದೆ ಅನ್ನೋದನ್ನ ತಾವು ಆಲಿಸಿಕೊಳ್ಬಹುದು. ಹಸುಗಳನ್ನ ಸಾಕೊಳ್ತಾರೆ, ಭತ್ತವನ್ನು ಬೆಳ್ಕೊಳ್ತಾರೆ, ತೋಟ ಇದೆ, ವೆನಿಲ್ಲಾ ಏಲಕ್ಕಿನೂ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ನಾಲ್ಕಾರು ತಳಿಯ ಭತ್ತವನ್ನ ಸಾಗುವಳಿ ಮಾಡಿರುವ ಅನುಭವ ದಿನೇಶ್ ಅವರಿಗಿದೆ. ದಿನೇಶ್ ಅವರೇ, ಯಾವಾಗ ನೀವು ವ್ಯಾಸಂಗ ಮುಗಿಸಿದ್ದು? 1991-92 ವ್ಯಾಸಂಗ ಮುಗಿಸಿಬಿಟ್ಟೆ. ನಂತರ ವಿವಾಹ ಆದ್ಮೇಲೆ ಕೃಷಿಗೆ ತೊಡ್ಕೊಂಡೆ ಫುಲ್ಲು. ಅಂದ್ರೆ PUC ಮಾಡಿ ಆಮೇಲೆ ಪದವಿ ಮಾಡೋದ್ ಬೇಡ ಅಂತ ಅನ್ಕೊಂಡ್ರೆ ಅಥವಾ ಏನಾದ್ರೂ ವ್ಯತ್ಯಾಸ ಆಯ್ತು ಹೇಗೆ? ಹೌದು, ತೊಂದರೆ ಆಗ್ತಿ. ಇಲ್ಲಿ ಕೃಷಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಒಬ್ಬನೇ ಆಗಿದ್ದಕ್ಕೆ ಬೇಕಾಗಿ ಕಷ್ಟ ಆಯ್ತು. ಹಾಗೆ ತಾಯಿ ಒಬ್ಬರು ಇದೆಯಲ್ಲ, ಹಾಗಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋದೆ. ಈಗ ನೀವು ಮಾಡಿದ್ದು ಜಮೀನು ಅಥವಾ ಅಪ್ಪ ಮಾಡಿದ ಜಮೀನು ಒಟ್ಟು ಎಷ್ಟಿದೆ ತೋಟ ಗದ್ದೆ ಎಲ್ಲ ಸೇರಿದ್ರೆ? ತೋಟ ಗದ್ದೆ ಎಲ್ಲ ಸೇರಿದ್ರೆ 15 ಎಕರೆ ಮೇಲೆ ಬರ್ತದೆ. ಅಪ್ಪ ಇದ್ದಾಗ ಗದ್ದೆ ಎಷ್ಟು ಬೆಳೀತಾ ಇದ್ರಿ? ಅಪ್ಪ ಇದ್ದಾಗ 9 ಎಕರೆ ಮೇಲೆ ಭತ್ತನೆ ಬೆಳೀತಿದ್ವು. ಆನಂತರ ಎಲ್ಲ ಕೃಷಿ ಸಮೂಲೆ ಆಯ್ತಲ್ಲ, ತಂದೆ ಮೇಲೆ ತಾಯಿ ಕಾಲದಲ್ಲಿ ನಾವು ನಡೆಸಿಕೊಂಡು ಬಂದು, ಆಮೇಲೆ ಇತ್ತೀಚೆಗೆ ಈಗ ಜನರ ಸಮಸ್ಯೆ ಆಗಿದ್ದಕ್ಕೆ ಬೇಕಾಗಿ ಈಗ 2-3 ಎಕರೆ ಒಳಗಡೆ ಕೃಷಿಯನ್ನು ನಡ್ಸ್ಕೊಂಡು ಬರ್ತಾ ಇದೀವಿ. ಹಾಗೆ ಬಾಕಿ ಉಳಿದ ಜಾಗದಲ್ಲೆಲ್ಲ ಹಸಗಳನ್ನ ಕಟ್ಟಲಿಕ್ಕೆ ಮೇವಿಗೆ ಬೇಕಾಗಿ ಬಿಟ್ಕೊಂಡಿದ್ದೀವಿ. ಕೃಷಿ ಹಾಳು ಆಗಬಾರದು ಅಂತ ಹೇಳಿ ಅದನ್ನ ಉಳಿಸಿಕೊಂಡಿದ್ದೆ. ಈಗ ಕೊಡ ಕೃಷಿ ಬೇಕು ಅಂತ ಹೇಳಿ. ಹಾಗೆ ಒಟ್ಟು ಗದ್ದೆ ಜಾಗ ಎಷ್ಟಿದೆ? ಒಟ್ಟು 1-17 ಎಕರೆ ಮೇಲೆ ಬರ್ತದೆ. ತೋಟ ಗದ್ದೆ ಅಂತ ಹೇಳುವಾಗ 1-17 ಎಕರೆ ಮೇಲೆ ಬರ್ತದೆ. ಅದರಲ್ಲಿ ಇವಾಗ 1-2-3 ಎಕರೆ ಕೃಷಿ ಹಾಗೆ ಮೇವಿಗೆ ಬಿಟ್ಟ ಜಾಗ ಬಿಟ್ರೆ ಬಾಕಿ ಎಲ್ಲ ಕೃಷಿ ನಡೀತಾ ಇದೆ. ಭತ್ತ, ಕಾಫಿ, ಮಿಶ್ರ ಬೆಳೆಗಳೆಲ್ಲ ಬೆಳೀತಾ ಇದೆ. ಯಾವ ತಳಿಯ ಭತ್ತವನ್ನ ಬೆಳ್ಕೊಂತ ಬಂದಿದ್ರಿ? ಮೊದಲ ಆದಿಯಾಗಿ ಬಿಳಿ ಅಂತ ಹೇಳ್ತಾರೆ, ಬಿಳಿಯನ್ನ ಬೆಳ್ಕೊಂಡು ಬಂದು ಅಲ್ಲಿಂದ ಕರ್ತೂನು ನೆಟ್ಟದ. ಆ ಮಧ್ಯದಲ್ಲಿ ಈ ಕೃಷಿ ಇಲಾಖೆದಿಂದ ಬೇರೆ ಹೊಸ ತಳಿಗಳು ಅಂತೇಳಿ ಈ ತುಂಗ ಇದನ್ನೆಲ್ಲ ಮಾಡಿ ನೋಡುದು. ಅದರಲ್ಲೂ ದೊಡ್ಡ ಇಳುವರಿ ಸರಿ ಆಗ್ಲಿಲ್ಲ. ಪುನಃ ನಾವು ಹಳೆಯ ಪದ್ಧತಿ ಪ್ರಕಾರ ಅದೇ ಭತ್ತಕ್ಕೆ ಹೋದು, ಅದ್ರಲ್ಲಿ ಇಳುವರಿ ಚೆನ್ನಾಗಿದೆ ಅಂತ ಹೇಳಿ ಪುನಃ ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದೇವೆ ಈಗ. ಮತ್ತೆ ಅದು ಹಳೆಯ ಅಂಚಿನಲ್ಲಿ ಇದೆ ಅಂತ ಒಂದು ವದಂತಿ ಇದೆ, ಹಳೆ ತಳಿಗಳು ಅದು ಹಾಳಾಗಬಾರ್ದು ಅಂತ ಹೇಳಿ ಅದನ್ನು ಉಳಿಸಿಕೊಳ್ಳೋಣ ಅಂತ ಹೇಳಿ ಅದನ್ನೀಗ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಏನಿದು ಕರ್ತ ತಳಿ, ಎಷ್ಟು ವರ್ಷದಿಂದ ಬೆಳ್ಕೊಂತ ಬಂದಿದ್ರಿ, ಏನಿದ್ರ ವಿಶೇಷತೆ ಹೇಳ್ಬೋದಾ? ಕರ್ತ ಬೆಳೆ ಸಾಧಾರಣ ನಮ್ಮ ಅನುಭವ ಪ್ರಕಾರ 15 ವರ್ಷದ ಮೇಲೆ ಬೆಳೆ ಮಾಡಿದ್ವಿ. ನಾವು ಮಾಡಿದ್ರು ಅದರಲ್ಲಿ ಹೊಸ ತಳಿಯ ಹೋಲಿಸಿದರೆ ತುಂಬಾ ಪೌಷ್ಟಿಕಾಂಶ ಜಾಸ್ತಿ, ಆರೋಗ್ಯ ದೃಷ್ಟಿಯಿಂದ ಬಾರಿ ಒಳ್ಳೇದು. ಪೌಷ್ಟಿಕಾಂಶ ಎಲ್ಲ ಹೆಚ್ಚಾಗಿದೆ ಅಂತೇಳಿ ನಮಗೆ ಅದರಲ್ಲಿ ಕಂಡು ಬಂದಿದೆ. ಅದರಲ್ಲಿ ಪಿಷ್ಟಾಂಶ ಸರಿಯಾಗಿ ಬೇಕಾಗಿದ್ದು ನೋಡ್ಲಿಕ್ಕೆ ಅದು ಕೆಂಪಾಗಿದ್ರು ಅಸಹ್ಯ ಕಂಡ್ರು ಭತ್ತ ತುಂಬಾ ಪೌಷ್ಟಿಕಾಂಶ ಹೊಂದಿದೆ, ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳಿ ನನ್ನ ಅನುಭವದಲ್ಲಿ. ಅದನ್ನ ಸೇವನೆ ಮಾಡಿದ್ರೆ ಒಳ್ಳೇದೆಲ್ಲರು. ಹೇಗೆ ಹೇಳ್ತೀರಿ ತುಂಬಾ ಪೌಷ್ಟಿಕವಾದದ್ದು ಅಂತ ಅನ್ಕೊಂಡು, ನಿಮ್ಮ ಅನುಭವದ ಪ್ರಕಾರ ಅಥವಾ ಬೇರೆಯವರು ಹೇಳಿದ್ದ ಹೇಗೆ? ಇಲ್ಲ ಇಲ್ಲ, ನಮ್ಮ ಅನುಭವದಲ್ಲಿ ಬಂದಿದೆ. ನಾನು ಆಹಾರ ಬಾರಿ ಸೇವಿಸಿದ್ದೇನೆ, ಎಲ್ಲಾ ತರದ ಖಾದ್ಯಗಳನ್ನ ಮಾಡಿ ಸೇವಿಸಿದ್ರಲ್ಲಿ ಅದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದೆ, ಪಿಷ್ಟಾಂಶ ಜಾಸ್ತಿ ಬರ್ತದೆ. ಮತ್ತೆ ಆರೋಗ್ಯ ದೃಷ್ಟಿಯಿಂದ ಕೆಂಪಾಕಿ ಬಾರಿ ಒಳ್ಳೇದು. ಅದೀಗ ಇತ್ತೀಚಿನ ಇದರಲ್ಲಿ ಈಗ ವೈದ್ಯರು ಕೂಡ ಹೇಳ್ತಾ ಇದಾರೆ ಕೆಲವು ರೋಗಗಳು ಬರೋ ಸಮಯದಲ್ಲಿ ಅಕ್ಕಿಯನ್ನು ಉಪಯೋಗಿಸಿ ಬಾರಿ ಒಳ್ಳೇದು, ಕೆಂಪು ಬಣ್ಣದ ಅಕ್ಕಿ ಅಂತೇಳಿ. ಹಾಗಾಗಿ ನನಗೆ ಅದು ನಿಜ ಅಂತ ಆಗಿದೆ. ಕರ್ತ ತಳಿಯ ಭತ್ತದ ಬಿತ್ತನೆ ಬೀಜವನ್ನ ಕಾಪಾಡಿಕೊಂಡು ನೀವು ಸಾಗುವಳಿ ಮಾಡ್ತಾ ಇದ್ರಿ, ಮಧ್ಯದಲ್ಲಿ ಬಿಟ್ಟಿದ್ರೇನಲ್ವಾ? ಮಧ್ಯದಲ್ಲಿ ಬಿಟ್ಟು ಅದೇ ತುಂಗಾ ಇಂಟ ಅಂತೇಳಿ ಬೇರೆ ಬೆಳೆಗಳನ್ನು ಬೆಳೆದೆ, ಅದರಲ್ಲಿ ನನಗೆ ಅಷ್ಟು ಇದು ಕಾಣಲಿಲ್ಲ. ಮತ್ತೆ ಮುಖ್ಯವಾಗಿ ನನಗೆ ಬೇಕಾಗಿದ್ದು ಅಂತ ಹೇಳಿದ್ರೆ ಒಂದು ಪೌಷ್ಟಿಕಾಂಶ ಆಹಾರ ಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಮತ್ತೆ ನಾನು ಪುನಃ ಹಳೆಯ ತಳಿನ ಪ್ರಾರಂಭ ಮಾಡಿದೆ. ಹಾಗೆ ಹೊಸ ತಳಿ ಬೇಡ ಅಂತ, ಅದರಲ್ಲಿ ಪೌಷ್ಟಿಕಾಂಶ ಕಡಿಮೆ, ಪ್ರಯೋಜನ ಇಲ್ಲ ಅಂತ. ಅದನ್ನ ನೋಡ್ಲಿಕ್ಕೆ ಅದೇ ಬೆಳ್ಳಿಗೆ ಬಾರಿ ಚೆನ್ನಾಗಿರ್ತದೆ, ಬಾಲಿಸಲಾಗಿರ್ತದೆ, ಅದರಲ್ಲಿ ಯಾವ ಪೌಷ್ಟಿಕಾಂಶ ಇರೋದಿಲ್ಲ. ಅದು ವೈಜ್ಞಾನಿಕವಾಗಿ ದೃಢಕರಣ ಆಗಿದೆ ಹಾಕಿಲ್ಲ ಅಂತೇಳಿ, ಆದ್ರೆ ಜನ ಅದನ್ನ ತುಂಬ ಮನಸ್ಸು ಮಾಡ್ತಿಲ್ಲ. ಈಗ ಯಾವಾಗ ನೀವು ಸಸ್ಯಗಳನ್ನ ನಾಟಿ ಮಾಡ್ಕೊಳ್ತೀರಿ ಕರ್ತ ತಳಿಯ ಭತ್ತದ ಒಂದು ವಿಚಾರದಲ್ಲಿ ನೋಡೋದಾದ್ರೆ? ಅದು ಜೂನ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ತೀವಿ, ಮಡಿಗಳನ್ನ ಮಾಡಿ ಆ ನಂತರ 30 ದಿನಗಳ ನಂತರ ಪೈರು ಬಂದ ನಂತರ ಮತ್ತೆ ನಾಟಿಗೆ ಪ್ರಾರಂಭ ಮಾಡ್ತೀವಿ. ಅಂದ್ರೆ ಜುಲೈನಲ್ಲಿ ನಾಟಿ ಮಾಡ್ಕೊಂತೀರ, ಜೂನ್ ನಲ್ಲಿ ಮುಗಿಸ್ಬಿಡ್ತೀರ? ಇಲ್ಲ, ಈಗ 2 ವರ್ಷದಿಂದ ಈ ಕಡೆ ಮಳೆ ವಿಪರೀತಿರಲಾಗಿ ಸ್ವಲ್ಪ ನಿಧಾನ ಮಾಡ್ಕೊಳ್ತೀವಿ, ಇಲ್ಲದಾದ್ರೆ ಹಳೆ ಲೆಕ್ಕಾಗಾದ್ರೆ ನಾವು ಜೂನಲ್ಲಿ ಮಾಡಿ ಜುಲೈಲಿ ನಾಟಿ ಮಾಡೋದು, 30 ದಿನಗಳ ಅಂತರದಲ್ಲಿ ನಾವು ಪುನಃ ನಾಟಿ ಮಾಡಿಬಿಡ್ತೇವೆ. ಈಗ 2-3 ವರ್ಷದಿಂದ ಮಳೆ ವಿಪರೀತ ಆಗಿದ್ದಕ್ಕಾಗಿ ಸ್ವಲ್ಪ ರೋಗಗಳು ಜಾಸ್ತಿ ಬರ್ತದೆ, ಮತ್ತೆ ಕರಗೋದು ನೀರು ಜಾಸ್ತಿ ಇದಾಗ್ತದೆ ಅಂತೇಳಿ ಸ್ವಲ್ಪ 1 ತಿಂಗಳು ಆಚೆ ಈಚೆ ಮಾಡ್ಕೊಳ್ತೀವಿ. ಹಾಗೆ ಮಾಡಿ ನಾಟಿ ಮಾಡ್ತೇವೆ. ಈಗ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡ್ಕೊಂಡ್ರು ಬೆಳೀತದೆ? ಆಗಸ್ಟ್ ತಿಂಗಳಲ್ಲಿ ಮಾಡಬಹುದು, ಆದರೆ ಈಗ ಹೊಸ ತಳಿ ಮಾಡಬಹುದು. ನಮ್ಮ ಹಳೆ ತಳಿಗಳಲ್ಲಿ ಸುಮಾರು 7-8 ತಿಂಗಳು ಬೇಕಾಗ್ತದೆ, ಕಷ್ಟ ಆಗ್ಬಿಡ್ತದೆ ಮತ್ತೆ ಬರ್ಲಿಕ್ಕೆ. ಅದು ಜನವರಿಯಲ್ಲಿ ಆಗ್ಬಿಡ್ತದೆ ಹಣ್ಣಾಗ್ಲಿಕ್ಕೆ. ಇದಾದ್ರೆ ನಾವು ಸ್ವಲ್ಪ ಜೂನ್ ಅಲ್ಲಿ ನೆಟ್ರೆ ನಮಗೆ ನವೆಂಬರ್ ಡಿಸೆಂಬರ್ ಅಲ್ಲಿ ಅದೆಲ್ಲ ಕೊಯ್ಲಿಗೆ ಸಿಗ್ತದೆ, ಮುಳ್ಳದಾಗ್ತದೆ. ಹಾಗಾಗಿ ಅಷ್ಟೇ ಮಾಡಬಹುದು, ಮಾಡೋದಿಲ್ಲ ಅಂತಿಲ್ಲ. ಅದು ಈಗ 3 ತಿಂಗಳು ಬೆಲೆ, 4 ತಿಂಗಳು ಬೆಲೆ ಅಂತ ಉಂಟು, ಅಂದ್ರೆ ಮಾಡಬಹುದು. ಆದ್ರೆ ಅದು ಅಷ್ಟು ಸೂಕ್ತ ಅಲ್ಲ. ನಮ್ಮ ಮಡಿಕೇರಿ ಸರೌಂಡಿಂಗ್ನಲ್ಲಿ ಅಷ್ಟು ದೊಡ್ಡದ ಈಗಿನ ಸೆಲೆಕ್ಷನ್ ಬೆಳೆ ಅಂತ ಹೇಳ್ತಾರಲ್ಲ, ಜಾತಿ ಬೆಳೆಗಳು, ಅದೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಆಗ್ತದೆ. ಮಣ್ಣಿನ ಅನುಗುಣವಾಗಿ ನಮಗೆ ಹಳೆ ತಳಿಯೇ ಸರಿಯೇ, ಅದರಲ್ಲಿ ಹುಲ್ಲುನು ಸರಿ ಸಿಗ್ತದೆ ನಮಗೆ. ಒಂದು 50 ಭಾಗ ಭತ್ತ ಬಂದ್ರೆ 50 ಭಾಗ ಹುಲ್ಲು ಬಂದೇ ಬರ್ತದೆ. ಈಗಿನ ಹೊಸ ತಳಿಯಲ್ಲಿ ಹಾಗೆ ಅಲ್ಲ, ಹೊಸ ತಳಿಯಲ್ಲಿ ಭತ್ತೊಂದು ಬರ್ತದೆ ಹುಲ್ಲು ಬರೋದಿಲ್ಲ. ನಮಗೆ ಹಸುಗಳು ಇರಬೇಕು, ಮೇಯ್ನ್ ಆಗಿ ನಮಗೆ ಬೇಕಾಗಿದ್ದು ಹುಲ್ಲು. ಹುಲ್ಲು ಬೇಕಾಗಿ ನಾವು ಎತ್ತರದ ಹಳೆ ತಳಿಗಳನ್ನ ಆಯ್ಕೆ ಮಾಡೋದು, ಹುಲ್ಲುದು ಮುಖ್ಯ, ನಮಗೆ ಪ್ರಾಮುಖ್ಯತೆ ಇದೆ. 6-7 ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ ಇದು ಕರ್ತ. ಅದರಂತೆ ಬಿಳಿಯ ಇಂಟಾನು, ಕ್ಯಾಸ್ರಿ, ಕಜ್ಬಿಳಿಯ, ದೊಡ್ಡಿ, ಇವು ಸಹ ಹೆಚ್ಚು ಸಮಯ ತೆಗೆದುಕೊಳ್ತಾವಲ್ವಾ? ಅವು ಕೆಲವು ಅದೇ ಹಳೆ ತಳಿಗಳೆಲ್ಲ ಟೈಮ್ ತಗೊಳ್ತದೆ. ಈಗ ನಾವು ಹೊಸ ತಳಿ ಬಿಟ್ಟು ಬಾಕಿ ಎಲ್ಲ ಟೈಮ್ 6-7 ತಿಂಗಳು ಟೈಮ್ ತಗೊಳ್ತದೆ ಹಣ್ಣಾಗಲಿಕ್ಕೆ. ಬೇಕು ಅದಕ್ಕೆ ಅಷ್ಟು ಅದು ಹುಲ್ಲು ಎತ್ತರ ಬರ್ತದೆ ಬೇಕಾಗ್ತದೆ. ಹಾಗೂ ನಮ್ಮ ಇಲ್ಲಿನ ಸಮಯ ಲೆಕ್ಕ ಹಾಕಿದ್ರೆ ಡಿಸೆಂಬರ್ ಜನವರಿ ಅಲ್ಲದೆ ಕೊಯ್ಲಿಗೆ ಬರೋದಿಲ್ಲ ಅದು. ಆದರೆ ಕುಶಲನಗರ ಸೋಮರಪೇಟೆ ತಾಲೂಕಿನಲ್ಲಿ ಹೊಸ ತಳಿಗಳನ್ನ ಹೇಳಿದ್ರೆ ಅವರು ಆಗಸ್ಟ್ ನಾಟಿ ಮಾಡಿ ನವೆಂಬರ್ ಲಾಸ್ಟ್ಗೆ ಅದೇ 3 ತಿಂಗಳು 4 ತಿಂಗಳಲ್ಲಿ ತೆಗೆದು ಬಿಡ್ತಾರೆ. ಅದರದ್ದು ಬೆಳವಣಿಗೆ ಇರೋದಷ್ಟೇ, ಅಷ್ಟಕ್ಕೆ ಬಂದು ಬಿಡ್ತದೆ ಅದು. ಅದ್ರಲ್ಲಿ ಹುಲ್ಲು ಕಡಿಮೆ ನಮಗೆ, ಹಾಗೆ ನಮಗೆ ಹುಲ್ಲು ಮುಖ್ಯವಾಗಿ ಮೇವಿಗೆ ಬೇಕಾಗಿ ನಾವು ಈ ಬೆಳೆನ ಪೋಸ್ಟ್ ಮಾಡ್ತಿದ್ದೀವಿ. ಸಾಮಾನ್ಯವಾಗಿ ನೀವು ಸಸ್ಯಗಳನ್ನ ನಾಟಿ ಮಾಡ್ಕೊಂತ ಬಂದಿದ್ರೆ ಅಥವಾ ಡ್ರಮ್ ಸೀಡರ್ ಉಪಯೋಗಿಸಿಕೊಂಡಿರೋದು ಅಥವಾ ನೇರವಾಗಿ? ಹೆಚ್ಚಿನ ಅಂಶ ಈಗ ಈ ವರ್ಷದ ಸಾಧಾರಣ ಒಂದು 25 ವರ್ಷದಿಂದ ಈಚೆ ಹಳೆ ನಾಟಿ ಪದ್ಧತಿಯಲ್ಲಿ ಕೈಯಿಂದನೆ ಮಾಡ್ತಾ ಬರ್ತಾ ಇರೋದು. ಆ ಡ್ರಮ್ ಇನ್ನೂ ಪ್ರಾರಂಭ ಮಾಡಿಲ್ಲ, ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಮಾಡಿ ನೋಡಬೇಕು. ಆಗ್ಬಹುದು, ಆದರೆ ಅದು ಹೆಚ್ಚಿನ ಸಕ್ಸಸ್ ಆಗ್ತದೆ ಅಂತ ನನ್ನ ಮನಸ್ಸಲ್ಲಿ ಉಂಟು. ಆದರೆ ಯಾವುದಕ್ಕೂ ನಮ್ಮ ಕೆಲಸದ ಮೇಲೆ ಹೋಗುದು, ಪದ್ಧತಿ ಕರೆಕ್ಟ್ ಆಗಿ ಮಾಡಬೇಕು. ಗದ್ದೆ ಲೆವೆಲ್ ಆಗಿರ್ಬೇಕು, ಮಟ್ಟ ಸಮ ಇದ್ದು ನೀರು ತುಂಬಾ ನಿಲ್ಲದಾಗಿದ್ರೆ ಆ ಡ್ರಮ್ ಅದು ನಾಟಿ ಬಾರಿ ಒಳ್ಳೇದಂತ ಆಗ್ತದೆ. ಈಗಿನ ಜನರ ಸಮಸ್ಯೆಗೆ ಬೇಕಾಗಿ ನಾವು ಅದು ಮಾಡೋದು ಒಳ್ಳೇದು. ಕೆಲವೊಂದ್ ಕಡೆಗೆ ಪಕ್ಷಿಗಳ ಕಾಟ ಅದಿದೆ ಅಂತ ಹೇಳ್ತಾರೆ, ಇಲ್ಲೆಲ್ಲ ಆತರ ಮಾಡಿದ್ರೆ ಪಕ್ಷಿಗಳದ್ದು ತೊಂದರೆ ಆಗ್ಲಿಕ್ಕಿಲ್ವಾ? ಪಕ್ಷಿಗಳ ಕಾಟ ಇರ್ತದೆ ಇಲ್ಲಂತಿಲ್ಲ, ಅದಕ್ಕೆ ನಾವು ಏನ್ ಮಾಡಬೇಕು, ಸ್ವಲ್ಪ ನೀರನ್ನ ಅದಕ್ಕೆ ತುಂಬಿಕೊಳ್ಬೇಕು. ನೀರನ್ನು ತುಂಬಿಕೊಂಡು 8-10 ದಿವಸಕ್ಕೆ ಒಂದ್ಸರಿ ನೀರನ್ನು ಕಡಿಮೆ ಮಾಡಿ ಪುನಃ ಸೂರ್ಯನ ಬೆಳಕಾದ ಮೇಲೆ ಬೀಳೋಗೆ ಮಾಡಿ ಪುನಃ ನೀರು ತುಂಬಿಸ್ ಹಾಗೆಯೇ ಮಾಡಿ ಪೈರಿನ ಉದ್ದ ಮಾಡಬಹುದು. ಪಕ್ಷಿಗಳಿಂದ ಕಾಪಾಡಬಹುದು, ಅದನ್ನ ದೊಡ್ಡ ವಿಷಯ ಅಲ್ಲ ಅದು ಮಾಡಬಹುದು. ಭತ್ತ ಬೆಳೆಯುವ ಪ್ರದೇಶಗಳಲ್ಲಿ ಆನೆಗಳದ್ದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ, ಇಲ್ಲೆಲ್ಲ ಹೇಗೆ? ಇಲ್ಲಿ ಈ ಭಾಗದಲ್ಲಿ ಆನೆದು ಕಡಿಮೆ, ಇಲ್ಲೇ ಇಲ್ಲ, ಒಂದು 90% ಇಲ್ಲ ಅಂತ ಹೇಳ್ಬಹುದು. ಹಾಗೆ ಹಂದಿಗಳದ್ದು? ಹಂದಿಗಳದ್ದು ಇದೆ, ಅದಕ್ಕೆ ಏನ್ ಮಾಡಕ್ಕಾಗಿಲ್ಲ, ಪಟಾಕಿ ಇಟಾಗೆಲ್ಲ ಉಡ್ಸ್ಕೊಂಡು ಹಾಗೆ ಮಾಡಿ ಪ್ರಾಣಿಗಳದ ಹಾವಳಿ ಇದೆ, ಇಲ್ಲಂತಿಲ್ಲ. ಈಗ ನೀವು ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತು ದಿನೇಶ್ ಅವರೇ? ನಾನು 25 ವರ್ಷ ಆಯ್ತು ಕೃಷಿಗೆ ಬಂದು. 25 ವರ್ಷಗಳ ಅವಧಿಯಲ್ಲಿ ಸುಮಾರು ಜನ ಭತ್ತ ಬೆಳೆಯೋದು ಕಮ್ಮಿ ಮಾಡಿದರೆ ಅಥವಾ ಕೈ ಬಿಟ್ಟಿದಾರಲ್ವಾ? ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸುಮಾರು. ನನ್ನ ಅಂದಾಜು ಈಗ ಕೊಡಗಿನಲ್ಲಿ ಲೆಕ್ಕ ಹಾಕಿದ್ರೆ, ಹಳೆ ಲೆಕ್ಕ ಹಾಕಿದ್ರೆ, ನಾನು ಚಿಕ್ಕದಲ್ಲಿ ಇರೋದಕ್ಕೂ ಈಗ ಲೆಕ್ಕ ಹಾಕಿದ್ರೆ ಒಂದು 90 ಭಾಗ ಇಲ್ಲಂತ ಹೇಳ್ಬೋದು, ಬರೀ 10 ಭಾಗ ಉಳ್ಕೊಂಡಿದೆ ಅಂತ ಆಗ್ತದೆ. ನೀವು ಕೈ ಬಿಟ್ಟಿಲ್ಲ ಯಾಕೆ? ಬೇಕು ಅಂತೇಳಿ. ಕೃಷಿ ಎಂಬುದು ಈ ಮನುಷ್ಯನಿಗೆ ಹಣ ಇದ್ದರೆ ಅದು ಜೀವನ ಮಾಡಕ್ಕಾಗಿಲ್ಲ, ಅದೇ ಅಡಿಕೆ ಕಾಫಿ ಇದ್ದರೂ ಜೀವನ ಮಾಡಕ್ಕಾಗಿಲ್ಲ. ಮನುಷ್ಯ ಭೂಮಿಯಲ್ಲಿ ಜೀವನ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿದ್ದು ನೀರು, ಆಹಾರ, ಅದರಲ್ಲಿ ಅಕ್ಕಿ. ಇದು ನನಗೆ ಭಾರಿ ಮನದಟ್ಟ ಆಗಿದ ಕಾರಣ ಇದನ್ನು ಬಿಡಬಾರದು. ಕೃಷಿನ ಕಾಯಿಲೆ ಆದಷ್ಟು ಮಟ್ಟಿಗೆ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಮುಂದಕ್ಕೂ ಕೂಡ ಭೂಮಿಯಲ್ಲಿ ಕೃಷಿ ಎಂಬುದು ಬೇಕು ಅಂತ ತುಂಬಾ ಇದಕ್ಕೆ ಬೇಕಾಗಿ ಮಾಡ್ತಾ ಬರುತ್ತೆ. ಒಳ್ಳೇದೇ ಅದು ನೋಡಿ, ನಿಮ್ಮ ಅಪೇಕ್ಷೆ ಹಣ ಇಲ್ಲದಿದ್ರು ಒಂದಿನ ಯಾಕೆ ಒಂದ್ ವಾರ ಯಾಕೆ ಒಂದ್ ತಿಂಗಳು ಬದುಕಬಹುದು, ಆದ್ರೆ ಆಹಾರ ಇಲ್ಲದೆ ಹೋದ್ರೆ ಕಷ್ಟವೇ. ಅದು ನಾವು ಬೆಳೆದದ್ದಾದ್ರೆ ಇನ್ನೂ ಒಂಥರ ಅಭಿಮಾನ ಸಂತೋಷ. ಹಾಗಾಗಿ ನೀವು ಈ ಕರ್ತ ಅಕ್ಕಿಯನ್ನು ಅಡುಗೆಗೆ ಉಪಯೋಗಿಸಿಕೊಳ್ತೀರ ಹೇಗೆ? ಹೌದು, ಅದನ್ನೆಲ್ಲದಕ್ಕೂ ನಾವು ಈಗ ಅಂದಿ ಹಸಗಳೆಲ್ಲ ಸಾಕ್ತೀವಿ, ಅದರಲ್ಲಿ ಹೆಚ್ಚಾದ ವಸ್ತುಗಳದಕ್ಕೆ ಹಾಕ್ತೀವಿ. ಆಮೇಲೆ ಆಹಾರಕ್ಕೆ ಮುಖ್ಯವಾಗಿ ನಾವು ಅದನ್ನೇ ಅನ್ನ ರೊಟ್ಟಿ ಏನು ಮಾಡಲಿ ಅದೆಲ್ಲ ಫುಲ್ ಅದೇ ಪದಾರ್ಥಗಳನ್ನ ಅದರಲ್ಲಿ ಮಾಡೋದು. ಅಭಿಮಾನ ನಿಮಗಿರೋದ್ರಿಂದ ಅದನ್ನ ಕೈ ಬಿಟ್ಟಿಲ್ಲ. ಹಾಗೆ ಬೆಳೆದದ್ದನ್ನು ಮಾರಾಟ ಮಾಡ್ತಿರಲ್ವಾ? ಹೆಚ್ಚಾಗಿ ಇದನ್ನು ಮಾರಾಟ ಮಾಡ್ತೇವೆ. ಅಂದ್ರೆ ಸದ್ಯಕ್ಕಂತೀಗ ಮಾರಾಟ ಮಾಡೋ ಸಿಗೋದಿಲ್ಲ, ನಮಗೆ ಖರ್ಚಿಗೆ ಅಷ್ಟು ಬೇಕಾಗ್ತದೆ. ಹಸುಗಳು ಇರ್ತದೆ, ಸಾಕು ಪ್ರಾಣಿಗಳು ಉಂಟಲ್ಲ, ಹಾಗಾಗಿ ಅವಕ್ಕೂ ಉಡುವಾಗ ನಮಗೆ ಅಷ್ಟು ಮಾರಾಟಕ್ಕೆ ಸಿಗೋದಿಲ್ಲ. ನಮ್ಮ ಸ್ವಂತ ಖರ್ಚಿಗೆ ಏನು ತೊಂದರೆ ಇಲ್ಲ. 5 ಎಕರೆಯಲ್ಲಿ 2 ಎಕರೆಯಲ್ಲಿ ಭತ್ತ ಬೆಳ್ಕೊಳ್ತೀರಿ, ಇನ್ನು 3 ಎಕರೆ ಹಸು ಮೇಯಲಿಕ್ಕೆ ಬಿಟ್ಟಿದ್ದೀರಿ. 2 ಎಕರೆಯಿಂದ ಎಷ್ಟು ಸಿಗುತ್ತೆ ನಿಮಗೆ ವರ್ಷದಲ್ಲಿ? ವರ್ಷದಲ್ಲಿ 15-20 ಕ್ವಿಂಟಲ್ ಭತ್ತ ಸಿಗ್ತದೆ. ಸಗಣಿ ಗೊಬ್ಬರ, ಹವಾಮಾನ, ಕೀಟಬಾಧೆ, ಪ್ರಾಣಿಗಳ ಬಾಧೆ ಎಲ್ಲ ಸೇರ್ತದೆ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗೆ ಹೀಗೆ 15-20 ಕ್ವಿಂಟಲ್ ಭತ್ತ ಸರಾಸರಿಯಾಗಿ ತೆಗಿಬಹುದು. ಮತ್ತೆ ಹಸುಗಳಿಗೆ ಬೇಕಾಗಿರುವ ಹುಲ್ಲುನು ಚೆನ್ನಾಗಿ ಸಿಗುತ್ತಲ್ಲ? ಒಣಹುಲ್ಲು ಸಿಗ್ತದೆ. ಮತ್ತೆ ಸಾಕು ಪ್ರಾಣಿ, ಈಗ ಹಂದಿ ಕೋಳಿಗಳಾದ್ರೆ ಅದಕ್ಕೆ ಭತ್ತ ಹೊರಗಿಂದ ದುಡ್ಡು ಕೊಟ್ಟು ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಅದೆಲ್ಲ ನೋಡಿದ್ರೆ ನಮಗೆ ಅದು ಲಾಭ ಅಂತ ಆಗ್ತದೆ. ಭತ್ತ ಮಾಡಿಕೊಂಡ್ರೆ ಭತ್ತ ಜೊತೆಯಲ್ಲಿ ದನಗಳು ಸಾಕು ಪ್ರಾಣಿಗಳು ಬೆಳೆಸಿಕೊಂಡ್ರೆ ನಮಗೆ ಅಷ್ಟು ಖರ್ಚು ಬೀಳೋದಿಲ್ಲ. ಈ ಹೊರಗಡೆಯಿಂದ ತಂದು ಹಾಕಿ ಮಾಡುದು ಅದರಲ್ಲಿ ಭಾರಿ ಲಾಸ್ ಬರ್ತದೆ ನಮಗೆ. ಯಾರಿಗೂ ರೈತರಿಗೆ ಆಗೋದಿಲ್ಲ. ನಮ್ಮಲ್ಲಿ ಇದ್ದಿದ್ದರೆ ನಾವು ಉಪಯೋಗಿಸಿಕೊಂಡ್ರೆ ಎಲ್ಲ ವಿಷಯದಲ್ಲಿ ಹಾಗೆ, ಒಂದು ಗೊಬ್ಬರ ತಯಾರು ಮಾಡೋದ್ರಲ್ಲೇ ಹಾಗೆ, ನಾವೀಗ ಸಗಣಿ ಗೊಬ್ಬರ ಮಾಡೋದು ಹಾಗೆ, ಆದಷ್ಟು ನಾನು ರಾಸಾಯನಿಕ ಬಿಟ್ಟುಬಿಟ್ಟಿದ್ದೀನಿ. ಈಗ ಇತ್ತೀಚೆಗೆ ಈಗ ಜೀವಾಮೃತ ಮಾಡೋದು ಮತ್ತೆ ಸಗಣಿ ಗೊಬ್ಬರ ಉಪಯೋಗಿಸೋದು ತಿಳಿದ್ರೆ ಅದರಲ್ಲಿ ಲಕ್ಷಣ ನನಗೆ, ನಾವು ತಪ್ಪದೆ 3 ವರ್ಷ ಒಂದು ಗಿಡಕ್ಕೆ ಒಂದು ಸಗಣಿ ಗೊಬ್ಬರನ ಹಾಕಿದಂತಾದ್ರೆ ಅದರಲ್ಲಿ ಎರೆಹುಳ ಉತ್ಪತ್ತಿ, ಆ ಮಣ್ಣಿನ ಗುಣನೇ ತುಂಬಾ ಚೇಂಜಸ್ ಕಾಣ್ತದೆ. ನಾವು ಕೈಯಲ್ಲಿ ಹಾಕಿ ಮಣ್ಣನ್ನು ಎಳೆದಾಗ ಮಣ್ಣು ಈ ಚಾಪುಡಿ ತರ ನಮಗೆ ಸ್ಮೂತ್ ಆಗಿ ಬರಬೇಕು, ಮೇಲ್ಗಡೆ ಗಟ್ಟಿ ಬಿಟ್ಟಬಾರದು ಆತರ. ಮತ್ತೆ ಎರೆಹುಳ ಕಾಣ್ತದೆ ಮೇಲೆ, ಕಾಣಬೇಕು. ಅದೇ ರಾಸಾಯನಿಕ ಕಂಟಿನ್ಯೂ ಮಾಡ್ತಾ ಬಂದ್ರೆ ಅದ್ರಲ್ಲಿ ಏನೂ ಕಾಣೋದಿಲ್ಲ. ಮತ್ತೆ ಆ ಬೆಳೆದ ಇಳುವರಿಯೂ ಹೋಗಿ ಆ ಗಿಡ ಸಾಯ ಸ್ಥಿತಿಗೆ ಬಂದು ಬಿಡ್ತದೆ. ಈ ತೂಕ ಅಂತ ಹೇಳ್ತೀವಿ ಅಲ್ಲ, ಈ ಕಾಫಿ ಆಗಿಲ್ಲ ಉದಾಹರಣೆಗೆ, ಅದ್ರಲ್ಲಿ ಔಟರ್ ಅಂತ ಹೇಳ್ತೀವಿ ಅಲ್ಲ, ಅದ್ರಲ್ಲಿ ಭಾರಿ ಕಡಿಮೆ ರಾಸಾಯನಿಕಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಬರ್ತದೆ ನಮಗೆ. ಬರೀ ಸಗಣಿಯಲ್ಲಿ ಮಾಡಿದ್ರೆ ನಮಗೆ ಈಗ 27 ಔಟರ್ ಅಂತ ಹೇಳ್ತಾರೆ, 27 ಔಟರ್ ಬಂದೇ ಬರ್ತದೆ. ಅಂದ್ರೆ ನಾವು ತಪ್ಪದೆ ಅದನ್ನು ಮಾಡಲೇಬೇಕಾಗ್ತದೆ. 1 ವರ್ಷ ಮಾಡಿಬಿಡ್ಲಿಕ್ಕೆ ಆಗೋದಿಲ್ಲ, ತಪ್ಪದೆ ಮಾಡಬೇಕು. ಪ್ರಾರಂಭದಲ್ಲಿ ನಾವು ಒಂದು 3 ವರ್ಷ ಮಾಡ್ತಾ ಬಂದು ಹಂತಾಗಿ ರಾಸಾಯನಿಕವನ್ನು ದೂರ ಮಾಡ್ತಾ ಇದನ್ನ ಮಾಡ್ತಾ ಬಂದ್ರೆ ಎಲ್ಲ ಕೃಷಿಗೆ ಭಾರಿ ಉತ್ತಮ. ಅದು ತೋಟಗಾರಿಕೆ ಬೆಳೆ ಆಗಲಿ, ಕೃಷಿ ಬೆಳೆ ಆಗಲಿ, ಹೂ ಗಿಡ ಯಾವುದೇ ಆಗಲಿ, ಭೂಮಿಯಲ್ಲಿ ಯಾವುದೇ ನಾವು ಬೆಳಿತೀವಿ ಅದಕ್ಕೆ ನಾವು ಆದಷ್ಟು ಇದನ್ನ ಮಾಡಿದ್ರೆ ಭಾರಿ ಒಳ್ಳೇದು ಅಂತ. ಮಣ್ಣು ಗುಣಮಟ್ಟ ಚೆನ್ನಾಗಿರ್ತದೆ, ಮುಂದೆಗೆ ಮಣ್ಣು ಹಾಳಾಗೋದಿಲ್ಲ, ಮತ್ತೆ ನಾವು ಸೇವಿಸುವವರಿಗೂ ಕೂಡ ಅದು ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳಿ ನನಗೆ ಅದು ಭಾರಿ ಮನದಟ್ಟು ಆಗಿದೆ. ಕಾಫಿ ತೋಟಕ್ಕೂ ಸಗಣಿ ಗೊಬ್ಬರ ಚೆನ್ನಾಗಿ ಹಾಕ್ತೀರಿ, ಮತ್ತೆ ಸಾವಯವ ಗೊಬ್ಬರವನ್ನ ಮಾಡಿ ಹಾಕೊಳ್ತೀರಿ, ಭತ್ತಕ್ಕೂ ಬಳಕೆ ಮಾಡ್ಕೊಳ್ತೀರಿ. ಈಗ 3 ವರ್ಷಗಳಿಂದ ನೀವು ರಾಸಾಯನಿಕ ಗೊಬ್ಬರ ತರದೇ ಬಿಟ್ಬಿಟ್ಟಿದ್ರೆ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀರಿ ಹೇಗೆ? ಪ್ರಾರಂಭದಲ್ಲಿ ನಾವು ದಾನ ಬಿಡಕ್ಕಾಗುದಿಲ್ಲ, ಯಾಕಂದ್ರೆ ಆ ಗಿಡ ಅದಕ್ಕೆ ಒಗ್ಗಿ ಹೋಗಿರ್ತದೆ. ಈಗ ರಾಸಾಯನಿಕಗೇನೆ ಇದಾಗಿದೆ, ಸಡನ್ ನಾವು ಅದನ್ನ ಬಿಟ್ಟಾಗುವಾಗ ಅದು ತುಂಬಾ ಸಿತಿಲ್ ಸ್ಥಿತಿ ಬಂದು ಬಿಡ್ತದೆ. ಅದಕ್ಕೆ ನಾವು ಹಂತಾಗಿ 1 ಎಕರೆ ಲೆಕ್ಕದಲ್ಲಿ ಈಗ ಈ ವರ್ಷಕ್ಕೆ 1-2 ಎಕರೆಗೆ ಹಾಕಿದ್ರೆ ಒಂದು 3 ವರ್ಷ ಅದಕ್ಕೆ ಕಂಟಿನ್ಯೂ ಹಾಕಿ ಪುನಃ 2 ಎಕರೆಗೆ ಇನ್ನೊಂದು ವರ್ಷ ಹಾಕಿ, ಹಾಗೆ ಹಂತಾಗಿ 2-2 ಎಕರೆಗೆ ಹಾಗೆ ಬರ್ತಾ ಇರೋದು ಹಾಗೆ. ಅಂದ್ರೆ ಮೊದಲು ಒಟ್ಟಾರೆ ನೀವು ಭತ್ತಕ್ಕೆ ತೋಟಕ್ಕೆ ಎಷ್ಟು ಗೊಬ್ಬರ ತರ್ತಾ ಇದ್ರಿ, ಈಗ ಎಷ್ಟು ಪ್ರಮಾಣ ಕಡಿಮೆ ಆಗಿದೆ? ಮೊದಲು 100 ಚೀಲ ರಾಸಾಯನಿಕ ಗೊಬ್ಬರ ತರ್ತಿದ್ವು, ಅದರಲ್ಲಿ 1-8 ಬ್ಯಾಗ್ ಗದ್ದೆಗೆ ಆಗ್ತಿದ್ವು, 1-80 ಬ್ಯಾಗ್ ಅಷ್ಟು ತೋಟಕ್ಕೆ ಆಗ್ತಿದ್ವು. ಈಗ ಅದರಲ್ಲಿ ಕಮ್ಮಿ ಮಾಡಿ ನಾನು ಸಾಧಾರಣ ಈಗ 50% 30 ಬ್ಯಾಗ್ ಒಳಗಡೆ ರಾಸಾಯನಿಕ ತರೋದು, ಬಾಕಿ ಎಲ್ಲ ಸಗಣಿಯಲ್ಲಿ ಅದನ್ನ ಹಾಕೊಂಡು ಮುಂದಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ಯಾರು ಹೇಳಿದ್ರು ಈ ವಿಚಾರನ, ಹೇಗೆ ನಿಮಗೆ ಹೊಳಿತು? ಇದು ಸಾಧಾರಣ ಕೃಷಿ ತಜ್ಞರು ಹಳೆಯದಲ್ಲಿ ಮಾಡ್ತಾರೆ, ಆದ್ರೆ ನಾವು ವೀಟ್ರು ಬಳಿ ಸುಭಾಸ್ ಪಾಲೇಕರ್ ಮಹಾರಾಷ್ಟ್ರದವರು, ಅವರು ಇಲ್ಲ ಈಗ, ಅವರು ಮತ್ತೆ ಬೆಂಗಳೂರಲ್ಲಿ ರೆಡ್ಡಿ ಅಂತ ಇದ್ದಾರೆ, ಅವ್ರದ್ದು ಹಳೆ ವೀಡಿಯೋ ನೋಡದೆ ಒಂದು ಭೂಮಿ ಗುಣಮಟ್ಟ ಚೆನ್ನಾಗಿರ್ಬೇಕಾದ್ರೆ ರೈತ ಯಾವ ತರ ಮಾಡಬೇಕು, ಅವನಿಗೆ ಖರ್ಚು ಇಲ್ಲದೆ ಅವನಿಗೆ ಆದಾಯ ಹೆಚ್ಚಿಸಿಕೊಳ್ಳೋದು ಹೇಗೆ, ಯಾವ ಇದರಲ್ಲಿ ಮಾಡಿದ್ರೆ ಆಗ್ತದೆ ಅಂತೇಳಿ ಅವ್ರ ವಿಡಿಯೋಗಳ ಸುಮಾರು ನೋಡಿದೆ. ಅಲ್ಲಿ ಅನುಭವ ಬಂತು ನನಗೆ, ಹಾಗೆ ಸ್ವತಃ ನಾನೇ ಮಾಡಿ ನೋಡಿದೆ, ನನಗೂ ಅದರಲ್ಲಿ ಲಕ್ಷಣ ಕಂಡು ಬಂತು, ಆಗ್ಬಹುದು ಆಗ್ತದೆ ಅಂತೇಳಿ ಸುಮಾರು ಹತ್ತಿರದವರಿಗೆ ರೈತರಿಗೆಲ್ಲ ಹೇಳಿದೀನಿ, ಮಾಡಿ ಮಾಡಿ ಆಗ್ತದೆ, ಹಂತಂತಾಗಿ ಮಾಡಿ, ದುಡ್ಕೋಬಾರದು, ನಿಧಾನವಾಗಿ ತಾಳ್ಮೆ ಬೇಕು, ತಾಳ್ಮೆ ಮಾಡುತ್ತಾ ಹಂತಂತವಾಗಿ 3 ವರ್ಷದ ನಂತರ ಅದರ ಲಕ್ಷಣ ಕಂಡೇ ಕಾಣ್ತದೆ. ಹಾಗೆ ಹಂತಂತಾಗಿ ಮಾಡ್ಕೊಂಡು ಬಂದ್ರೆ ಅದು ಪೂರ್ಣವಾಗಿ ನಾವು ಸಾವಯವಲ್ಲಿ ಮಾಡ್ತಾ ಹೋಗ್ಬಹುದು. ಭತ್ತಕ್ಕೆ ಸಾಮಾನ್ಯವಾಗಿ ಹಸಿರೆಲೆ ಸೊಪ್ಪುಗಳನ್ನು ಹಾಕೋದಿದೆ, ಅಥವಾ ಮರಗಿಡಗಳ ಸೊಪ್ಪನ್ನು ತಂದು ಕೆಸರು ಮಡಿ ಮಾಡಿ, ಅಥವಾ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ ಸಾಗುವಳಿ ಮಾಡಿ ಅಲ್ಲಿ ಸೇರಿಸಿ ಆಮೇಲೆ ಸಸಿ ನಾಡಿ ಮಾಡೋದಿದೆ, ನೀವೆಲ್ಲ ಹೇಗ್ ಮಾಡ್ತೀರಿ? ನಾವು ಹಳೆ ಪದ್ಧತಿಯಲ್ಲಿ ಮಾಡುದು, ಸುರುಳಿ ಭೂಮಿ ಉಳುಮೆ ಮಾಡುವ ಸಮಯದಲ್ಲಿ ನಾವು ಕುಟಿ ಗೊಬ್ಬರನೇ ನೇರವಾಗಿ ಅದಕ್ಕೆ ಹಾಕಿ ಅದನ್ನ ಟ್ರಾಕ್ಟರ್ನಲ್ಲಿ ಉಳುಮೆ ಮಾಡಿ ಅದನ್ನ ಮಣ್ಣು ಮುಚ್ಚಿ ಅದನ್ನ ಅಡಿಗಳ ಮಾಡ್ತೀವಿ ಅದಕ್ಕೆ ಬಿಸಿಲು ತಾಗದ ಹಾಗೆ, ಆಮೇಲೆ ನೀರು ಹಾಗೆ ಮತ್ತೆ ಅಲ್ಲಿಂದ ಸಾಗುವಳಿ ಪ್ರಾರಂಭ ಮಾಡ್ತೀವಿ ಹಾಗೆ ಪದ್ಧತಿಯಲ್ಲಿ. ಅಜೋಲವನ್ನ ಬಳಕೆ ಮಾಡೋದಿದೆ, ಇನ್ನು ಬೇರೆ ಮಧ್ಯದಲ್ಲಿ ಕೆಲವೊಬ್ರು ಜೀವಾಮೃತ ಅಥವಾ ಬೇರೆ ಬೇರೆ ಗೊಬ್ಬರಗಳನ್ನು ಪೂರೈಕೆ ಮಾಡೋದಿದೆ, ನೀವು ಹೇಗೆ ಭತ್ತದಲ್ಲಿ ಅದರಲ್ಲೂ ಕರ್ತ ತಳಿ ನಿಮಗೆ ಇಷ್ಟವಾಗಿದೆ, ಇದರಲ್ಲಿ ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ಪರಿಸರ ಪ್ರಿಯ ತತ್ವಗಳನ್ನ ಉಪಯೋಗಿಸಿಕೊಂಡು ಏನು ಕೊಡ್ತೀರಿ? ಸಾವಯವ ಪದ್ಧತಿಯಲ್ಲಿ ಆದರೆ ನಾವು ಅದೇ ಕೊಟ್ಟಿಗೊಬ್ಬರ ಮಾಡ್ತೀವಿ. ಕೊಟ್ಟಿಗೊಬ್ಬರ ಬಿಟ್ಟರೆ ಮತ್ತೆ ಜೀವಮೃತ ಮಾಡಬಹುದು. ಅದಕ್ಕೆ ನಾನು ಸ್ವಲ್ಪ ಮಾಡಿ ನೋಡಿದ್ದೇನೆ, ಅದು ಆಗ್ತದೆ. ಜೀವಮೃತ ಮಾಡುವ ಅದನ್ನು ನೀರು ಜಾಸ್ತಿ ನೋಡ್ಕೊಳ್ಬೇಕು, ಬಸದ ಮೇಲೆ ಹೋಗಬಾರ್ದು, ನೀರು ನಿಲ್ಲುವಾಗಿರ್ಬೇಕು ಅದರಲ್ಲಿ. ಮತ್ತೆ ಅತಿಯಾದ ನೀರು ಪ್ರಯೋಜನ ಇಲ್ಲ. ಕೃಷಿ ಭೂಮಿಯಲ್ಲಿ ನಮಗೆ ಒಂದು 3-4 inches ನೀರು ಕೆಳಗಡೆ ಇದ್ರೆ ಆ ಸಮಯದಲ್ಲಿ ನಾವು ಒಂದು ಸೈಡ್ ಅಲ್ಲಿ ಮಾಡಿ ಬಿಡಬಹುದು, ಅದು ಆಗ್ತದೆ. ಜೀವಮೃತ ಭತ್ತಕ್ಕೂ ಆಗ್ತದೆ, ಅದರಲ್ಲೂ ಆಗ್ತದೆ ಚೆನ್ನಾಗಿ. ರೋಗ ನಿಯಂತ್ರಣ ಸುಮಾರೆಲ್ಲ ಆಗ್ತದೆ. ಬಿಕೆಬಿ ರಾಜಮುಂಡಿ ಇದೆಲ್ಲ ಬಲಿ ಅದಕ್ಕಿಂತ ಮುಂಚಿತವಾಗಿ ಬಿದ್ದು ಬಿಡುತ್ತೆ ಅಂತ ಹೇಳ್ತಾರೆ, ಕರ್ತದ್ದು ಹೇಗಿದೆ? ಕರ್ತವನು ಬೀಳುತ್ತದೆ. ಅದು ಅಂತ ಹೇಳಿದ್ರೆ ಈ ತುಂಬಾ ಶೀತ ಇರುವ ಜಾಗದಲ್ಲಿ ಗೊಬ್ಬರ ಅಂಶ ಜಾಸ್ತಿ ಆದ್ರೆ, ಈಗ ಸಗಣಿ ಗೊಬ್ಬರ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಯಾವ್ದಾದ್ರು ಗೊಬ್ಬರ ಲೆಕ್ಕದ ಮೇಲೆ ಹಾಕಿದ್ರೆ ಅದ್ರಲ್ಲಿ ಎತ್ತರ ಬಂದದ್ದು ಬೀಳೋ ಚಾನ್ಸ್ ಬರ್ತದೆ ಗಾಳಿಗೆ. ಆದ್ರೆ ನಾವು ಹಾಕುವ ಪ್ರಮಾಣದಲ್ಲಿ ನೋಡಿ ಹಾಕೊಳ್ಬೇಕು ಅದನ್ನ. ಸಗಣಿ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಯಾವ್ದು ಉಪಯೋಗ ಮಾಡಿದ್ರೆ ರೈತರು ಹಾಕುವಾಗ ಸ್ವಲ್ಪ ನೋಡಿ ಹಾಕೊಂಡ್ರೆ ಅದ್ರಲ್ಲಿ ಅಷ್ಟರ ಸಮಸ್ಯೆ ಬರೋದಿಲ್ಲ, ಗಾಳಿಯಲ್ಲಿ ಬರ್ತದೆ ಅದು. ಮತ್ತೆ ಬೆಳವಣಿಗೆ ವಿಪರೀತ ಬಂದ್ರೂ ಆಗ್ತದೆ, ತುಂಬಾ ಬೆಳವಣಿಗೆ ಬಿಡಬಾರ್ದು. ಈ ಕಡೆ ನೀವು ಮನೆಯಲ್ಲಿ ಆಹಾರವನ್ನ ತಯಾರಿಸಲಿಕ್ಕೆ ಈ ಒಂದು ಕರ್ತಾ ತಳಿ ಅಕ್ಕಿಯನ್ನು ಉಪಯೋಗಿಸಿಕೊಳ್ತೀರಿ, ಮಾರಾಟನು ಮಾಡ್ತೀರಿ, ಹೇಗಿದೆ ಬೆಲೆ? ಬೆಲೆ ಅದೀಗ ಕ್ವಿಂಟೋಲಿಗೆ 1800-1900 ಇದೆ, ಒಂದೊಂದ್ಸರಿ 1400 ಭತ್ತ. ಆದ್ರೆ ಬೇರೆ ಭತ್ತದ ಲೆಕ್ಕ ಹಾಕಿದ್ರೆ ಅದಕ್ಕೆ ಬೆಲೆ ಜಾಸ್ತಿ. ಅದು ತಿಳಿದ್ರೆ ಕುಸಲಕ್ಕಿಗೆ ಹೊರಗಡೆ ಹೋಗ್ತದೆ, ಮಂಗಳೂರು ಕೇರಳ ಆ ಕಡೆ ಉಪಯೋಗಿಸ್ತಾರೆ. ಬರೀ ತಂಪು ಅದು, ಬೇಸಿಗೆಲಿ ನಮಗೆ ಈಗ ಮಾಡಕ್ಕೆ ಸಾಧ್ಯ ಇಲ್ಲ. ಇಲ್ಲದ್ರೆ ಕುಸಲಕ್ಕಿ ಮಾಡಿಕೊಂಡು ನಾವು ಸೇವನೆ ಮಾಡಿದ್ರೆ ಬಾರಿ ಒಳ್ಳೇದು. ತಂಪು ಕುಸಲಕ್ಕಿನ್ನು ಉಪಯೋಗಿಸಿಕೊಳ್ತೀರಿ ಹೇಗೆ ನೀವು? ಕುಸಲಕ್ಕಿ ಮಾಡಕ್ ಆಗಿಲ್ಲ ನಮಗೆ, ಅದು ಸುಮಾರು ಪದ್ಧತಿಗಳು ಇದೆ, ಮಾಡಕ್ ಆಗಿದಿಲ್ಲ, ಕಷ್ಟ. ಅಂದ್ರೆ ಹೊರಗಡೆ ತಂದು ಬಾರಿ ಸೇವನೆ ಮಾಡಿದೀನಿ ನಾನು. ಹೋದ ವರ್ಷದ್ದು ಉಪಯೋಗಿಸಿಕೊಳ್ತೀರಾ ಅಥವಾ ಹೊಸದೇ ಅಕ್ಕಿಯನ್ನ ನೀವು ಮಿಲ್ ಮಾಡಿ ಅಡಿಗೆಗೆ ಉಪಯೋಗಿಸಿಕೊಳ್ತೀರಾ ಹೇಗೆ? ಹೌದು, ಹೆಚ್ಚಾಗ್ತದೆ. ಹೆಚ್ಚಾದ್ರೂ ನಾವು ಅದನ್ನ ಮಾರಾಟ ಮಾಡೋದು ಕಡಿಮೆ, ಬೇಡ ಅಂತೇಳಿ ಅದನ್ನ ಪುನಃ ನಾವು ಮಾರನೇ ವರ್ಷ ಪುನಃ ಅದನ್ನು ಉಪಯೋಗಿಸ್ತೀವಿ. ಸಾಕು ಪ್ರಾಣಿಗಳು ಹಾಕ್ತೀವಿ, ಪುನಃ ಮನೆಯವರು ನಾವು ಅದನ್ನು ಸೇವನೆ ಮಾಡ್ತೀವಿ. ನಾಳೆ ಭತ್ತದಾದ್ರೆ ಇನ್ನೂ ಒಳ್ಳೇದೇ. ಅದರಲ್ಲಿ ಭತ್ತದ ಬಳಿಕ ಏನಾದರೂ ತರಕಾರಿ ಸಾಗುವಳಿ ಮಾಡ್ತೀರಾ ಹಾಗೆ ಬಿಟ್ಬಿಡ್ತೀರಾ? ಇಲ್ಲ, ಅದರಲ್ಲಿ ಅಂತಿಲ್ಲ, ಬದುಗಳಲ್ಲಿ ಮಾಡ್ತೀವಿ. ಬೀನ್ಸು, ಬದನೆ, ಹಸಿಮೆಣಸಿನಕಾಯಿ ಹೀಗೆಲ್ಲ. ಅದಂದ್ರೆ ಬೇಸಿಗೆ ಸಮಯದಲ್ಲಿ ಆಗೋದು, ಮಳೆ ವಿಪರೀತ ಇದ್ರೆ ಆಗೋದಿಲ್ಲ, ಕರಿಗೆ ಎಲ್ಲ ಹಾಳಾಗ್ತದೆ. ಹವಾಮಾನ ನೋಡ್ಕೊಂಡು ಹಾಗೆ ಬೇಸಿಗೆ ಟೈಮಲ್ಲಿ ಮಾಡ್ತೀವಿ ನಾವು. ಮನೆಯಲ್ಲಿ ಯಾರ್ಯಾರಿದ್ದೀರಿ ದಿನೇಶ್ ಅವರೇ? ಮನೆಯಲ್ಲಿ ನಾನು, ನನ್ನ ಪತ್ನಿ, ಇಬ್ಬರು ಮಕ್ಕಳು. ಮಗಳು ಹೊರಗಡೆ ಉದ್ಯೋಗದಲ್ಲಿದ್ದಾಳೆ, ಮಗ ವ್ಯಾಸಂಗ ಮಾಡ್ತಿದ್ದಾರೆ ಮಡಿಕೇರಿಯಲ್ಲಿ. ಎಷ್ಟೋ ಜನ ಹೇಳೋದಿದೆ ಆಳು ಕಾಳುಗಳು ಸಿಗೋದಿಲ್ಲ, ಪ್ರಾಣಿಗಳ ಸಮಸ್ಯೆ, ಬೆಲೆ ಸಮಸ್ಯೆ, ಹೀಗೆ ಏನೆಲ್ಲ ತೊಂದರೆಗಳಿಂದ ಭತ್ತ ಬೆಳೆಯೋದು ಕೈ ಬಿಟ್ಟಿದ್ದಾರೆ, ತೋಟನೂ ಲಾಭದಾಯಕ ಅಲ್ಲ ಅಂತ ಹೇಳೋದಿದೆ. ಆದ್ರೆ ನೀವು ನೀವೇ ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಸಿಗುವ ಆಳು ಕಾಳುಗಳನ್ನು ಉಪಯೋಗಿಸಿಕೊಂಡು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತಾನು ಮಾತಾಡೋದಿದೆ ನಿಮ್ಮಂತವ್ರು, ಏನಂತೀರಿ? ಹೌದೌದು, ನಿಜ. ಈಗ ನಾ ಯಾಂತ್ರಿಕರಣ ಉಪಯೋಗಿಸಿಕೊಂಡ್ರೆ ನಮ್ಗೆ ಅಷ್ಟು ಶ್ರಮ ಬೀಳೋದಿಲ್ಲ. ಜನದ ಸಮಸ್ಯೆ ಬರುವಾಗ ಬಂದೇ ಬರ್ತದೆ, ಅದು ನಾವು ಸೇರಿಕೊಳ್ಬೇಕು. ಅದರಲ್ಲಿ ಫುಲ್ ಜನ ಅಂತ ಹೇಳಿ ಬಿಟ್ಟಾಗಿಲ್ಲ, ನಮ್ಮಲ್ಲಿ ಎಷ್ಟು ಪ್ರಯತ್ನ ಆಗಿ ನಮ್ಮಲ್ಲಿ ಎಷ್ಟು ಆಗ್ತದೆ, ಈಗ 100-60 ಭಾಗ ನಮ್ಮ ಪಡಬೇಕಾಗ್ತದೆ. ಮತ್ತೆ ಜನರ ಮೇಲೆ ನಾವು ಡಿಪೆಂಡ್ ಆಗೋದು ಒಳ್ಳೇದು. ಆದಷ್ಟು ಯಾಂತ್ರಿಕರಣಕ್ಕೆ ಹೋದ್ರೆ ಇನ್ನೂ ಒಳ್ಳೇದು. ಕೊಡಗಿನಲ್ಲಿ ಎಲ್ಲಾ ಯಾಂತ್ರಿಕರಣ ಆಗೋದಿಲ್ಲ, ಅಂದ್ರೆ ಈ ಕಚ್ಚಡ ಮಾಡೋದು, ಕೆಲವು ಸ್ಪ್ರೇ ಮಾಡೋದು ಮಿಷಿನರಿಗಳು, ಅವು ಭತ್ತ ಕೃಷಿಯಲ್ಲಾದ್ರೆ ಟಿಲ್ಲರು ಟ್ರ್ಯಾಕ್ಟರ್ಗಳು ಉಪಯೋಗಿಸುವುದು, ಹೀಗೆ ಹಾಗೆಲ್ಲ ಮಾಡಿ ಆಗ್ತದೆ. ಎಲ್ಲ ಆಗ್ತದೆ, ಮಿಷಿನರಿಗಳು ಮಾಡಿದ್ರೆ ಒಳ್ಳೇದು, ಲಾಭ ಅಂತ ಆಗ್ತದೆ. ಜನರ ಸಂಬಳದ ಲೆಕ್ಕಾಚಾರ ಹಾಕಿದ್ರೆ ಯಾಂತ್ರಿಕರಣದ ಮೂಲಕ ಮಾಡೋದು ಲಾಭ ಅಂತ ಆಗ್ತದೆ ನನ್ನ ಅಂದಾಜಲ್ಲಿ. ಈಗ ಭತ್ತದ ಗದ್ದೆ ಇದೆಯಲ್ಲ, ಅದಕ್ಕೆ ಲಘು ಪೋಷಕಾಂಶಗಳನ್ನು ಕೊಡೋದು, ಸುಣ್ಣವನ್ನ ಪೂರೈಕೆ ಮಾಡೋದು ಇದೆಯಾ ನೀವೆಲ್ಲ? ಅದೊಂದು 3 ವರ್ಷಕ್ಕೊಂದ್ಸಿ ಸುಣ್ಣ ಹಾಕ್ತೀವಿ. ಸುಣ್ಣಾಂಶ ಕೊಡಗಿನಲ್ಲಿ ಮೇಯ್ನ್ ಆಗಿ ಮಳೆ ವಿಪರೀತ ಇರೋ ಏರಿಯಾದಲ್ಲಿ ಸುಣ್ಣಾಂಶ ಬಾರಿ ಕಡಿಮೆ ಇಲ್ಲಿ. ಪಿಎಚ್ ಅದು 4 ಬಂದುಬಿಡ್ತದೆ, ಪ್ರಯೋಜನಕ್ಕೆ ಬರಕ್ಕಿಲ್ಲ ನಮಗೆ. 6-7 ಸಿಗಬೇಕು, ಮೇಯ್ನ್ ಆಗಿ ಸುಣ್ಣ ಬೇಕು. ಅದು ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಅದರಲ್ಲಿ ಸುಣ್ಣಾಂಶನು ಬರ್ತದೆ. ರಾಸಾಯನಿಕ ಗೊಬ್ಬರದಲ್ಲಿ ಬರೀ 3 ಬರುದು, ಈ ಪೊಟಾಸು, ಡಿಎಪಿ, ಬರೀ 3 ಅದೇ ಕೊಟ್ಟಿಗೆ ಗೊಬ್ಬರದಲ್ಲಿ ಹಾಕಿದ್ರೆ 14 ಪೋಷಕಾಂಶಗಳು ಬಂದೇ ಬರ್ತದೆ. ಅದರಲ್ಲಿ ಎಲ್ಲ ಲಘು ಪೋಷಕಾಂಶಗಳು ಸೇರಿರ್ತದೆ, ಸುಣ್ಣದ ಅಂಶ ಬರ್ತದೆ, ರಾಸಾಯನಿಕದಲ್ಲಿ ಯಾವ ಅಂಶಗಳಿದೆ ಅದರಲ್ಲೆಲ್ಲ ಹೆಚ್ಚಾಗಿ ಒಟ್ಟು 14 ಹೆಚ್ಚಿನ ಅಂಶ ಬಂದೇ ಬರ್ತದೆ ಅದರಲ್ಲಿ. ಕರ್ತ ತಳಿಗೂ ಬಿಳಿಯ, ಕಜಬಿಳಿಯ ಅಥವಾ ದೊಡ್ಡಿ, ಇಂಟಾನು, ಕ್ಯಾಸರಿ ಇದಕ್ಕೆಲ್ಲ ಹೋಲಿಕೆ ಮಾಡಿ ನೋಡಿದ್ರೆ ಏನ್ ಅನಿಸುತ್ತೆ? ಇದು ಹೋಲಿಕೆ ಮಾಡಿ ನೋಡಿದ್ರೆ ಇಳುವರಿ ಜಾಸ್ತಿ ಬರ್ತದೆ, ತೂಕ ಜಾಸ್ತಿ ಬರ್ತದೆ. ಹಳೆ ಭತ್ತಗಳು ತೂಕ ಜಾಸ್ತಿ, 1 ತೂಗಬೇಕಾದ್ರೆ 60-70 kg ಮೇಲೆ ಬೇಕಾಗ್ತದೆ. ಇದಾದ್ರೆ 50 kg ಒಳಗಡೆ ತೂಗ್ಬಿಡ್ತದೆ. ಹಳೆ ಭತ್ತಗಳು ದಪ್ಪ ಜಾಸ್ತಿ, ಅದು ತೂಕ ಜಾಸ್ತಿ ಇರ್ತದೆ ಒಳಗಡೆ. ಹಾಗಾಗಿ ಹಳೆ ಭತ್ತಗಳು ಒಳ್ಳೇದು ತೂಕ ದೃಷ್ಟಿಯಿಂದ, ಮಾರಾಟ ದೃಷ್ಟಿಯಿಂದ ಎಲ್ಲದಲ್ಲೂ ಹಳೆ ಭತ್ತಗಳೇ ಒಳ್ಳೇದು. ಕಡಗದಾಳು ಸುತ್ತಮುತ್ತ ಗ್ರಾಮದಲ್ಲಿ ನೀವು ಕಂಡಂತೆ ಎಷ್ಟು ಜನ ಈ ಒಂದು ಕರ್ತಾ ತಳಿಯ ಭತ್ತವನ್ನ ಸಾಗುವಳಿ ಮಾಡ್ತಿದ್ದಾರೆ? ಕೃಷಿ ನಡುವರು ಕಡಿಮೆ, ಮಾಡೋರು ಇದ್ರೆ ಒಂದು 4 ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದಾಗೆ ನಮ್ಮ ತಾಯಿ ಮನೆಯಲ್ಲಿ ಅಲ್ಲಿ ಮಾಡ್ತಿದ್ದು ಜಾಸ್ತಿ, ಸುಮಾರು 50-60 ಇತಿಹಾಸ ಇದೆ ಆ ಕಡೆ ಮಾಡ್ತಾ ಬಂದಿದ್ದಾರೆ ಅವರು. ಅದನ್ನು ನಾವು ಇಲ್ಲಿ ಸಹ ಆಗ್ತದೆ ಹಾಗೆ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಭತ್ತವನ್ನ ನೋಡಿದ್ರೆ ಕರ್ತಾ ತಳಿಗೂ ಬೇರೆದಕ್ಕೂ ವ್ಯತ್ಯಾಸ ಕಂಡೇ ಕಾಣಿಸುತ್ತೆ ಅಂತ ಅನ್ಸುತ್ತಲ್ವಾ? ಹೌದೌದು, ಕಾಣ್ತದೆ. ಅದು ನೋಡ್ಲಿಕ್ಕೆ ಭತ್ತದಲ್ಲಿ ಭಾರಿ ಬದಲಾವಣೆ ಕಾಣ್ತದೆ. ಮುಖ್ಯವಾಗಿ ಪೋಷಕಾಂಶದ ಲೆಕ್ಕಕ್ಕಾದ್ರೆ ನನಗೆ ಭಾರಿ ವ್ಯತ್ಯಾಸ ಕಾಣ್ತದೆ. ಬೇರೆ ಅಕ್ಕಿಗೂ ಈ ಅಕ್ಕಿಗೂ ನೋಡ್ಲಿಕ್ಕೆ ಅದೇ ಕೆಂಪಾಗಿ ಇರ್ತದೆ, ದಪ್ಪಾಗಿ ನೋಡ್ಲಿಕ್ಕೆ ಏನು ಅಸಹ್ಯತೆ ಆಗ್ತದೆ ಅನ್ಸ ನೋಡುವಾಗ, ಕೆಂಪು ಕಾಣ್ತದೆ ಅಂತ ಅಷ್ಟೇ. ಆದ್ರೆ ಅದರಲ್ಲಿರುವ ಪೋಷಕಾಂಶಕ್ಕೂ ಅದು ನನಗೆ ಭಾರಿ ಅನುಭವ ಬಂದಿದೆ. ಅದು ಅದರಲ್ಲೂ ಬೇರೆ ಅಕ್ಕಿ, ಈಗ ನಮ್ಮ ಈಗಿನ ಹೊಸತಳಿ ಅಕ್ಕಿಯಲ್ಲಿ ನೋಡ್ಲಿಕ್ಕೆ ಅದೇ ಬಿಳಿ ಇರ್ತದೆ, ಮುತ್ತು ಮುತ್ತನಾಗೆ ಕಾಣ್ತದೆ, ಅದರಲ್ಲಿ ಏನೂ ಇಲ್ಲ. ಅದು ಈಗ ಡಾಕ್ಟರ್ಗಳು ಸಮೇತ ಈಗ ಕಂಡು ಹಿಡಿದಿದ್ದಾರೆ, ಈಗಿನವರೆಲ್ಲ ಗೊತ್ತಾಗಿದೆ, ಅನುಭವ ಇದೆ. ಅಂದ್ರೆ ಜನ ಅದ್ರ ಬಗ್ಗೆ ಅಷ್ಟು ದೊಡ್ಡ ಇದು ಮಾಡ್ತಿಲ್ಲ, ಯಾವುದೇ ಅಷ್ಟೊಂದ್ ಬಗ್ಗೆ ಜಾಸ್ತಿ ಮಾಡೋದಲ್ಲದೆ ಅದ್ರೊಳಗಡೆ ಏನು ಇದೆ ಅದ್ರಲ್ಲಿ ಏನು ಲಾಭ ಅಂತ ಮಾಡೋದಿಲ್ಲ. ಕಣ್ಣಿಗೆ ಮಾತ್ರ ಅಂತ ಅಷ್ಟೇ, ನಮಗೆ ಕಣ್ಣಿಗೆ ನಮಗೆ ದೇಹಕ್ಕೆ ಬೇಕು ಪ್ರಯೋಜನ ಅಂತ ಹೇಳಿದ್ವಿ, ನಾನು ಅದನ್ನ ಅದು ಮಾಡ್ತಾ ಇದ್ದೀನಿ ಅಷ್ಟೇ. ಬಿತ್ತನೆ ಬೀಜವನ್ನ ಹೇಗೆ ನೀವು ಕಾಪಾಡಿಟ್ಕೊಳ್ತೀರಿ, ಎಷ್ಟು ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡ್ತೀರಿ, ಅಥವಾ ನಿಮ್ದನ್ನೇ ಉಪಯೋಗಿಸ್ಕೊಳ್ತಾ ಹೋಗ್ಬೋದಾ ಹೇಗೆ? ನಮ್ಮದನ್ನ ಉಪಯೋಗಿಸಿ ಹೋಗ್ಬೋದು, ಆದ್ರೆ ಒಂದು 2-3 ವರ್ಷ ಹೆಚ್ಚು ಅಂದ್ರೆ ಅದ್ರ ಮೇಲೆ ಆ ಬೀಜ ಭತ್ತ ಚೇಂಜ್ ಮಾಡ್ಬೇಕಾಯ್ತದೆ. ನಾವು ಮಾಡಿಬಿಟ್ಟು ನಮ್ಮಲ್ಲಿ ಬೇರೆ ಗದ್ದೆಯಲ್ಲಿ ಒಂದು ಜಾಗದಲ್ಲಿ ಮಾಡಿ ಅದನ್ನ ಮಾಡಬೇಕಾಗ್ತದೆ. ದುಡ್ಡು ಭತ್ತ ಒಳ್ಳೆ ನೋಡಿ ಜಳ್ಳುಗಳೆಲ್ಲ ತೆಗೆದು ಆಯ್ಕೆ ಮಾಡಿ ಅದನ್ನ ಬೇರೆ ಪ್ರತ್ಯೇಕ ಮಾಡೋದು ಒಳ್ಳೇದು. ಇಲ್ಲದ್ರೆ ಬೇರೆ ರೈತರಿಗಿಂತ ಅವರು ಬೆಳೆದ ಆ ಜಾಗದಿಂದ ತಂದ್ರು ಆಗ್ತದೆ ನೋಡಿ. ಅಂದ್ರೆ 2-3 ವರ್ಷಕ್ಕೊಂದ್ಸರಿ ಚೇಂಜ್ ಮಾಡೋದು ಒಳ್ಳೇದು, ಆ ಮಣ್ಣನ್ನು ಗುಣಕ್ಕೆ ಬೇಕಾಗಿ ಅದು ಇಳುವರಿ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ, ಹಾಗಾಗಿ ಚೇಂಜ್ ಮಾಡೋದು ಒಳ್ಳೇದು. ಹಂದಿಗೂ ಕೊಡ್ತೀರಿ, ಈ ಕಡೆ ಹಸುಗಳಿಗೂ ಮನೆಯಲ್ಲಿ ಮಾಡಿದ ಅನ್ನ ಅಥವಾ ಬೇರೆದು ಉಳಿದ್ರೂ ಪೂರೈಕೆ ಮಾಡ್ತೀರಿ, ಅಥವಾ ಹಸುಗಳಿಗೆ ಪ್ರತ್ಯೇಕವಾಗಿ ಏನಾದರೂ ನುಚ್ಚು ಮಾಡಿ ಕೊಡೋದಿದೆಯಾ? ಹೌದೌದು, ಹಸಿಗೆ ಈಗ ಭತ್ತದಲ್ಲಿ ನಾವು ಈಗ ಮಿಕ್ಕಿದ ಈಗ ಮಿಲ್ಲಿಗೆ ಹೋಗಿ ಕೊಟ್ಟಾಗ ನಮಗೆ ನುಚ್ಚು ತವಡು ಅಂತ ಬರ್ತದೆ ಅದರಲ್ಲಿ. ಅದರಲ್ಲಿ ನಾವು ಈಗ ಹಾಲು ಕರಿ ಹಸುಗಳಿಗೂ ಕೊಡ್ತೀವಿ, ಮಿಕ್ಕಿದ ಹಂದಿಗಳಿಗೆ ಕೊಡ್ತೀವಿ. ಹಾಗೆ ಅದನ್ನ ಹೊರಗಡೆ ನಾವು ಎಲ್ಲಿ ವೇಸ್ಟ್ ಮಾಡೋಗಿಲ್ಲ, ಹೊರಗಡೆ ಮಾರಾಟ ಮಾಡೋಗೂ ಇಲ್ಲ. ಅದರಲ್ಲಿ ಉಳಿದಿದೆ ಎಲ್ಲ ಹಾಗೇನೆ. ಈಗ ಭತ್ತದಲ್ಲಿ ಏನು ಬರ್ತದೆ, ಉಮ್ಮಿಯಿಂದ ಹಿಡಿದು ಅಕ್ಕಿ ಇದು ಭತ್ತ, ಅದರಲ್ಲಿ ಏನು ಯಾವ್ದನ್ನ ಹೊರಗಡೆ ಹಾಳು ಮಾಡೋಗಿಲ್ಲ, ಪುನಃ ನಾವು ಅದಿಲ್ಲೇ ಬಳಕೆ ಮಾಡೋದು, ನಾವು ಇಲ್ಲಿರೋ ಸಾಕು ಪ್ರಾಣಿಗಳು ಬಳಕೆ ಮಾಡಿ ಇದು ಮಾಡೋದು. ಹಂದಿಗೂ ತಪ್ಪದೆ ಕೊಡ್ತೀರಿ ಅಲ್ವಾ? ಹೌದೌದು, ಅದಕ್ಕೆ ಮಧ್ಯಾಹ್ನ ಸಾಯಂಕಾಲ ಅಂತ ಹೇಳಿ 3 ಟೈಮಲ್ಲಿ ಅದನ್ನೇ ಕೊಡ್ತಿರೋದು. ಹಸುಗಳಿಗೆ ಬೆಳಿಗ್ಗೆ ಸಂಜೆ ನಾವು ಕರವ ಟೈಮಲ್ಲಿ ಅದನ್ನ ಕೊಡೋದು. ಹಸುಗಳು ಎಷ್ಟಿದಾವೆ, ಹಂದಿ ಎಷ್ಟು ಸಾಕ್ತಿರಿ? 5 ಹಸುಗಳಿದೆ, ಹಂದಿಗಳು 1 ಮರಿ ಸೇರಿ 3 ಹಂದಿಗಳಿದೆ. ಪಿಯುಸಿ ನಂತರ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಬಂದ್ರಿ, ಸಂತೋಷವಾಗಿ ಕೃಷಿಯಲ್ಲಿ ಭಾಗಿಯಾಗಿದ್ರಿ, ಚೆನ್ನಾಗಿ ಜೀವನ ಮಾಡ್ತದ್ರಿ ಅಲ್ವಾ? ಕೃಷಿ ಒಳ್ಳೆದಂತ ಆಗ್ತದೆ, ನನಗೆ ತೊಂದರೆ ಇಲ್ಲ. ಮನಸ್ಸು ಬೇಕು, ಮನುಷ್ಯನಿಗೆ ನಂಬಿಕೆ ಬೇಕು ಭೂಮಿ ಮೇಲೆ. ಭೂಮಿ ತಾಯಿ ಕೈ ಬಿಡದಿಲ್ಲ ಅಂತ ಹೇಳ್ತಾರೆ, ನಂಬಿದವ್ರನ್ನ ಬಿಟ್ಟಿಲ್ಲ ಯಾರನ್ನು. ಆದ್ರೆ ಇವಾಗ ಹಣದ ಹಿಂದೆ ಹೋಗಕ್ಕಿಂತ ಇದರಲ್ಲಿ ಹೋದ್ರೆ ಒಳ್ಳೇದು, ಇದರಲ್ಲಿ ಎಲ್ಲದೂ ಆಗ್ತದೆ, ಸಮಾಧಾನ ಇರ್ತದೆ, ದಾರಿಗಳು ಚೆನ್ನಾಗಿರ್ತದೆ. ನಮ್ಮ ಹವಾಮಾನ ದೃಷ್ಟಿಯಿಂದ ಈಗಿನ ರೋಗ ರೋಜನ ಲೆಕ್ಕದಲ್ಲಿ ಆದ್ರೆ ನಮಗೆ ಕೃಷಿ ಮಾಡ್ಕೊಂಡು ಒಳ್ಳೇದು, ತಂಪು ಇರ್ತದೆ. ಮರ ಕಾಡುಗಳು ಬೆಳೆಸುವುದು ಇದೆಲ್ಲ ಬಾರಿ ಒಳ್ಳೇದು ನನ್ನ ಅನುಭವದಲ್ಲಿ. ಮರಗಳೆಲ್ಲ ನಾಶ ಆಗ್ಬಿಡ್ತಲ್ಲ ಈಗ, ಹಾಗೆ ಬೇಕಾಗಿ ಮರಗಳು ಕೃಷಿಗಳನ್ನು ಮುಂದುವರಿಸಿಕೊಂಡು ಹೋದ್ರೆ ಮನಸ್ಸಿನ ಆರೋಗ್ಯ ಇರುತ್ತೆ, ಮನಸ್ಸಿನ ಮುಂದಿನ ಪೀಳಿಗೆಗೂ ಒಳ್ಳೇದಾಗ್ತದೆ. ಇಲ್ಲದ್ರೆ ಅದು ಅವನತಿ ಸ್ಥಿತಿಗೆ ಬರ್ತದೆ. ವಿಪರೀತ ನಗರೀಕರಣ ಬಂದ್ರೆ ಅರಣ್ಯ ನಾಶ ಆಗ್ತಾ ಹೋದ್ರೆ ಆಗ್ತದೆ, ಹೋಗ್ಬಿಡ್ತದೆ. ಕೃಷಿನ ಉಳಿಸಿಕೊಳ್ಬೇಕು, ಪ್ರತಿಯೊಬ್ಬರು ಉಳಿಸಿಕೊಳ್ಬೇಕು. ಹಾಗಿದ್ದೇವರು ಮನುಷ್ಯ ಮುಖ್ಯವಾಗಿ ಸಾಮರ್ಥ್ಯನ ಬಿಡಬೇಕು ಮನುಷ್ಯನಿಗೆ, ಒಂದು ಧೈರ್ಯ ಬೇಕು ಮನಸ್ಸಿನಲ್ಲಿ, ಸಮಯ ಪ್ರಜ್ಞೆ ಬೇಕು. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಇದ್ದ ಹೇಳಿದ್ರೆ ಇಷ್ಟು ಗಂಟೆ ಇಷ್ಟಿಂತ ಕೆಲಸಗಳು ಅಂತೇಳಿ ಒಂದು ಅವನ ಸಿಸ್ಟಮ್ ಬೇಕು. ಈಗ ಸೈನಿಕರಲ್ಲಿ ಹೋದಾಗ ಆರ್ಮಿಯಲ್ಲಿ ಯೋಧರು ಒಂದು ಸಮಯ ನಿರ್ಧಾರ ಮಾಡಿರ್ತಾರೆ, ಇಷ್ಟು ಸಮಯದಿಂದ ಇಷ್ಟು ಸಮಯದ ಹೀಗೆ ಅಂತ. ಆ ತರ ನಿರ್ಧಾರ ನಮಗೆ ಪ್ರತಿಯೊಬ್ಬನಿಗಿದ್ರೆ ದೇಶ ಮುಂದುವರಿತದೆ, ನಾವು ಮುಂದುವರಿತೀವಿ, ರೈತರು ಮುಂದುವರಿತದೆ ಆಗ್ತದೆ. ಮಾಡಬೇಕು, ಶ್ರಮ ಪಡಬೇಕಾಗ್ತದೆ, ಪ್ರಯತ್ನ ಪಟ್ಟು ಒಂದರಲ್ಲಿ ಒಂದ್ರೆ ಫಲ ಸಿಗದಲ್ಲಿ ನೋಡಬೇಕು, ಸ್ವಲ್ಪ ತಾಳ್ಮೆ ಬೇಕು ಮನುಷ್ಯನಿಗೆ. ಗೊತ್ತಾಕಿ 1/2 ಗಂಟೆ ಹಿಂದೆ ದುಡ್ಡು ಸಿಗಬೇಕು ಅಂದ್ರೆ ಬೆಳಿಗ್ಗೆ ಹಾಕಿ ಸಾಯಂಕಾಲ ಸಿಗಬೇಕು ಅಂತ ಕೃಷಿಯಲ್ಲಿ ಆಗೋದಿಲ್ಲ. ಹಾಗೆ ಸ್ವಲ್ಪ ತಾಳ್ಮೆಯಿಂದ ಒಂದು 2-3 ವರ್ಷ ಅಂದ್ರೆ ಅನುಭವಕ್ಕೆ ಬರ್ತದೆ ಅದು. ಮತ್ತೆ ನಾವು ಯಾವುದೇ ಕೃಷಿ ನಾವೇ ಮಾಡಿ ನೋಡಬೇಕು, ಇನ್ನೊಬ್ಬನು ಹೇಳಿದ್ರು ತಗೊಳ್ಬೇಕು ನಿಜನೇ, ತಗೊಂಡು ಪುನಃ ನಾವು ಒಂದು ಪ್ರಯೋಗವಾಗಿ ಮಾಡಿ ನೋಡಬೇಕು ಆಗ್ತದೆ ಇಲ್ವಾ ಅಂತ. ಅದಂತಾದ್ರೆ ಮಾಡುವುದು, ಹಾಗೆ ಆಗ್ತದೆ. ನನ್ನ ಅನುಭವಕ್ಕೆ ಬಂದಿದೆ ಅದು, ಆಗ್ತದೆ. ಒಳ್ಳೆ ಅನುಭವಗಳನ್ನು ಹಂಚಿಕೊಂಡ್ರಿ ದಿನೇಶ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ತಾಲೂಕು ಕಡಗದಾಳು ಗ್ರಾಮದ ಬಡ್ಡನ ದಿನೇಶ್ ಅವರ ಕರ್ತಾ ತಳಿಯ ಭತ್ತದಲ್ಲಿನ ಅನುಭವಗಳನ್ನು ಇದುವರೆಗೆ ಆಲಿಸಿಕೊಂಡ್ರೆ. ಅವರ ಸಂಖ್ಯೆ ಹೀಗಿದೆ: 9481057934 9481057934. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು, ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ಏಕ್ ಸಪ್ನಾ ಹೈ ಹಮಾರಾ 2022 ಜಬ್ ಆಜಾದಿಗೆ 75 ಸಾಲ ಹೋ ತಬ್ ಮೇರೇ ದೇಶ್ ಕೆ ಗರೀಬ್ ಸೆ ಗರೀಬ್ ಕಾ ಅಪ್ನಾ ಘರ್ ಹೋ. माननीय प्रधानमंत्री जी के इसी संकल्प एवं दृष्टि को पूरा करने की दिशा में प्रधानमंत्री आवास योजना शहरी ने 1 करोड़ आवासों को स्वीकृति प्रदान कर एक महत्वपूर्ण पड़ाव पार कर लिया है. इस सफलता का श्रेय राज्यों को और मुख्य रूप से योजना के लाभार्थियों को जाता है, जो अपने पक्के घर के सपने को पूरा करने के लिए इस विकास यात्रा में बढ़ चढ़ कर हिस्सा ले रहे हैं. प्रधानमंत्री आवास योजना शहरी, सपने साकार होते हुए. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ.

ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳ ಕೂಡುಕೂಟಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ನಿಟ್ಟಿನಲ್ಲಿ ಜಿಲ್ಲೆನ ಹಿರಿಯ ನಾಗರಿಕರ ಸಪ್ತಾಹದ ಅಂಗವಾಗಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಹಂಗೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಸಾದವು ಇಂದು ಚಾಲನೆ ಕೊಟ್ಟವು. ಮತ್ತೆ ಮಾತನಾಡಿದ ಜಿಲ್ಲಾಧಿಕಾರಿಯು, ನಾಗರಿಕರಿಗೆ ಸರ್ಕಾರದಿಂದ ಪಿಂಚಣಿ ಸೌಲಭ್ಯ ಸಿಕ್ಕುತ್ತಿದ್ದು ಅರ್ಹತೆ ಇರುವ ಪಡ್ಕೊಳ್ಳೋಕು ಯಾರಿಗಾದರೂ ಪಿಂಚಣಿ ಸಿಕ್ತಿಲ್ಲ ತಾದ್ರೆ ಅವು ಸೂಕ್ತ ದಾಖಲಾತಿಗಳೊಟ್ಟಿಗೆ ಅರ್ಜಿ ಹಾಕಕ್ಕೂ ಸಲಹೆ ಮಾಡಿದವು. ಮಕ್ಕ ಒಳ್ಳೆ ಸ್ಥಿತಿಯಲ್ಲಿದ್ದು ಪೋಷಕರನ್ನ ನೋಡಿಕೊಳ್ಳದೇ ಇದ್ದರೆ ಮಾಹಿತಿ ತಕೊಂಡು ಕಾಯ್ದೆ ನಂಗೆ ಅಗತ್ಯ ಕ್ರಮ ತಕೊಳ್ಳೋಕೂತ ಇವು ಹೇಳಿದವು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಸಾದ್ ಅವು ಮಾತಾಡಿ, ಹಿರಿಯ ನಾಗರಿಕರ ಸರ್ಕಾರದ ಸೌಲಭ್ಯ ಪಡ್ಕೊಂಡು ಒಳ್ಳೆ ಜೀವನ ನಡೆಸುವಂಗೆ ಹಾಕೂತ ಸಲಹೆ ಮಾಡಿದವು. ಇಲಾಖೆನ ಅಧಿಕಾರಿ ವಿಮಲಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರಾದ ಎನ್ ಮಂಜುನಾಥ್ ಸೇರಿದಂಗೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವು. ಅರಣ್ಯ ಹಕ್ಕು ಕಾಯ್ದೆನಡಿಯಲ್ಲಿ ಈಗಾಗಲೇ ಅರ್ಜಿ ಹಾಕಿ ಉಪವಿಭಾಗ ಮಟ್ಟದಲ್ಲಿ ಅನುಮೋದನೆಗೊಂಡಿರುವ ಸುಮಾರು 79 ಅರ್ಜಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಡಿಯಲ್ಲಿ ನಡೆದ ಸಭೆಯಲ್ಲಿ ಉಪವಿಭಾಗಾಧಿಕಾರಿ, ಅರಣ್ಯ ಅಧಿಕಾರಿಗ, ಐಟಿಡಿಪಿ ಇಲಾಖಾಧಿಕಾರಿಗ ಹಂಗೆ ಸಮಿತಿ ಸದಸ್ಯರಿಂದ ಮಾಹಿತಿ ಪಡ್ಕೊಂಡು ಅರ್ಜಿಗಳನ್ನ ಪರಿಶೀಲಿಸಿ ಒಟ್ಟು 92 ವೈಯಕ್ತಿಕ ಅರ್ಜಿಗಳಿಗೆ ಜಿಲ್ಲಾಧಿಕಾರಿಗ ಅನುಮೋದನೆ ಕೊಟ್ಟವು. ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್, ಸಮಗ್ರ ಗಿರಿಜನ ಯೋಜನಾ ಸಮನ್ವಯಾಧಿಕಾರಿ ಹೊನ್ನೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಲ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶೇಖರ್ ಸೇರಿದಂತೆ ಮುಖ್ಯಪಟ್ಟವು ಅಧಿಕಾರಿಗ ಹಾಜರಿದ್ದವು. ಗಾಂಧಿ ಜಯಂತಿ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ಬಾಲಭವನ ಸಮಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೂಡುಕೂಟಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮನ ಅಕ್ಟೋಬರ್ 14 ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಪೇಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಕಲಾ ಪ್ರತಿಭೆಯನ್ನು ಪ್ರೇರೇಪಿಸುವ ನಿಟ್ಟಿನಲ್ಲಿ 3 ವಿಭಾಗಗಳಾಗಿ ವಿಂಗಡಿಸಿ ಚಿತ್ರಕಲೆ, ಪ್ರಬಂಧ ಸ್ಪರ್ಧೆ ಹಮ್ಮಿಕೊಳ್ಳಲಾಯಿತು. ಕುಸಿರವು 7 ಅಕ್ಟೋಬರ್ರೊಳಗೆ ಕಚೇರಿಯಲ್ಲಿ ಹೆಸರು ನೋಂದಾಯಿಸಿ ಕಣಕುತ್ತ ಇಲಾಖೆಯ ಉಪನಿರ್ದೇಶಕರಾದ ಎನ್ ಮಂಜುನಾಥ್ ಅವರು ತಿಳಿಸಿದರು. ಮೊಣಕಾಲ ಹಂಗೆ, ಭುಜದ ಮೂಳೆ ಸವೆತ ಹಂಗೆ ಇನ್ನಿತರ ದುರಂತಗಳಿಂದ ತೊಂದರೆಯಾದ ಮೊಣಕಾಲು ಹಂಗೆ ಭುಜದ ಮೂಳೆ ಸಮಸ್ಯೆಗಳಿಂದ ತೊಂದರೆಗೊಳಗಾದವಕ್ಕೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾದೇತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಡೀನ್ ಡಾ ಕಾರ್ಯಪ್ಪ ಅವು ಹೇಳ್ದು, ಇಂದು ಭುಜದ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂಗೆ ಮಾಹಿತಿ ಹಂಗೆ ಹೊಸದಾಗಿ ಶುರುವಾಗಿರುವ ಶಸ್ತ್ರಚಿಕಿತ್ಸಾ ಘಟಕದ ಬಗ್ಗೆ ಕೀಲು ಮತ್ತೆ ಮೂಳೆ ವಿಭಾಗದ ವೈದ್ಯರು ಮಾಹಿತಿ ಕೊಟ್ಟವು. ಬಿಪಿಎಲ್ ಕಾರ್ಡ್ ಇರೋಕೆ ಪೂರ್ತಿ ಚಿಕಿತ್ಸೆ ಪುಕ್ಸಟೆಯಾಗಿದ್ದು ಎಪಿಎಲ್ ಕಾರ್ಡ್ ಇರೋಕೆ 30% ವೆಚ್ಚನ ಸರ್ಕಾರ ಕೊಟ್ಟದೆ ಅಂತ ಇವು ಹೇಳಿದವು. ಈ ಸಂದರ್ಭ ಡಾ ರೂಪೇಶ್ ಗೋಪಾಲ್, ಡಾ ಆನಂದ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಸೋಮರಪೇಟೆ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಖಾಲಿಯಿದ್ದ 16 ಅಂಗನವಾಡಿ ಕೇಂದ್ರದ ಸಹಾಯಕಿಯರ ಚಾಕ್ರಿಗೆ ಹಂಗೆ ಪೊನ್ನಂಪೇಟೆಯಲ್ಲಿ ಖಾಲಿಯಿದ್ದ ಚಾಕ್ರಿಗಳಿಗೆ ಸಂಭವನೀಯ ಪಟ್ಟಿನ ತಾಲೂಕಿನ ಕಚೇರಿಯಲ್ಲಿ ಪ್ರಕಟಿಸಿದ್ದು ಆಕ್ಷೇಪಣೆಗಳಿದ್ದರೆ 1 ಅಕ್ಟೋಬರ್ ಸಾಯಂಕಾಲದೊಳಗೆ ಕಚೇರಿಗೆ ತಲುಪಿಸಕೃತ ಇಲಾಖೆಯ ಯೋಜನಾಧಿಕಾರಿಗೆ ತಿಳಿಸಿದಳು. ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಸ್ಪರ್ಧೆ ಇದೇ 29 ಬೆಳಿಗ್ಗೆ 9 ಗಂಟೆಗೆ ಮೈಸೂರು ಚಾಮುಂಡಿ ವಿಹಾರ ಆಟದ ಬಾಣಿಯಲ್ಲಿ ನಡೆದಿದೆ. ಇದೇ 30 ಅಕ್ಟೋಬರ್ 1 ಮತ್ತು 2ಕ್ಕೆ ಕ್ರೀಡಾಕೂಟ ನಡೆದಿದೆ. ವಿಭಾಗ ಮಟ್ಟದ ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ಸುರುನ ಮತ್ತೆ 2ನೇ ಸ್ಥಾನ ಪಡ್ಕೊಂಡ ಕ್ರೀಡಾಪಟುಗ ಹಂಗೆ ಗುಂಪು ಸ್ಪರ್ಧೆಯಲ್ಲಿ ಸುರುನ ಸ್ಥಾನ ಪಡ್ಕೊಂಡವು 29 ತಾರೀಕಿಗೆ ವರದಿ ಮಾಡಿಕೊಂಡು ಭಾಗವಹಿಸಕೂತ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಿಎಸ್ ಗುರುಸ್ವಾಮಿ ಅವರು ತಿಳಿಸಿದರು. ರಾಷ್ಟೀಯ ಪೌಷ್ಟಿಕ ಮಾಸಾಚರಣೆ ಅಭಿಯಾನ ಇದೇ 27 ನಾಳೆ ಬೆಳಿಗ್ಗೆ ಮಡಿಕೇರಿನ ಜಿಲ್ಲಾಸ್ಪತ್ರೆಯ ಮಹಿಳಾ ಮತ್ತು ಮಕ್ಕಳ ವಿಭಾಗದಲ್ಲಿ ಶುರುವಾದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾ ಪುರುಷೋತ್ತಮ ಅವರು ತಿಳಿಸಿದರು. ಅಕ್ಟೋಬರ್ 1 ನಡೆಯುವ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಇದೇ 29 ಮ್ಯಾನ್ಸ್ ಕಾಂಪೌಂಡ್ ತೇಳ್ರೆ ಜಿಲ್ಲಾ ಆಟದ ಮನೆಯಲ್ಲಿ ಆಟೋಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಎಸ್ಸಿ ಮತ್ತು ಎಸ್ಟಿ ಮಹಿಳಾ ಪದವೀಧರರಿಗೆ ಉದ್ಯಮ ಶುರು ಮಾಡಿಕೆ ಪೂರಕ ಆಗುವಂಗೆ ಪ್ರತಿಷ್ಠಿತ ಐಐಎಂ ಬೆಂಗಳೂರಲ್ಲಿ ಪುಕ್ಸಟ್ಟೆ ಉದ್ಯಮಶೀಲತಾ ತರಬೇತಿಗೆ ಅರ್ಜಿ ಕರೆದಳು. ಅರ್ಜಿನ www.sw.kar.nic.inಲಿ ಆನ್ಲೈನ್ ಮೂಲಕ ಇದೇ 28 ಸಲ್ಲಿಸಕೃತ ಇಲಾಖೆಯ ಉಪನಿರ್ದೇಶಕರಾದ ಶೇಖರ್ ಅವರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ.

ಜಿಲ್ಲೆಯ ಪೆರಿಯ ನಾಗರಿಕ ಅಂಗಡ ಸಪ್ತಾಹ ಜಾಥಾಕ್ ಜಿಲ್ಲಾಧಿಕಾರಿ ಡಾ ಸತೀಶ್ ಪಿನ್ಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಸಾದ್ ಇಂದು ಚಾಲನೆ ಕೊಡುತ್ತದೆ. ಬೈಜತಕ್ಪರ್ನ ಜಿಲ್ಲಾಧಿಕಾರಿ ಪೆರಿಯ ನಾಗರಿಕಂಗಕ್ಕ ಸರ್ಕಾರದಿಂದ ಕಟ್ಟುವಂತಹ ಪಿಂಚಣಿ ಸೌಲಭ್ಯ ಪಡೆದವನಿಗೆ ಸಲಹೆ ಕೊಡ್ತಿತ್ತು. ಮಕ್ಕ ನಲ್ಲ ಸ್ಥಿತಿಲಿ ಇಂಜಿತ್ತು ಅಪ್ಪ ಅವನ ಚಾಯ್ತೆ ನೋಟು ಅಥವಾ ಕುಟುಂಬತ್ರ ಮಾಹಿತಿಯಿಂದ ಪಡೆದಂಡು ಪೆರಿಯ ನಾಗರಿಕಂಗಡ ಕಾಯ್ದೆ ಪೋಲೆ ಅವಶ್ಯ ಕ್ರಮ ಹೊಡೆದವನಿಗೆ ಸಂಬಂಧಪಟ್ಟ ಇಂಗಕ್ಕ ಅಣಚಿ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಸಾದ್ ತಕ್ಕ ಪರಂದಿತ್ತು ಪೆರಿಯ ನಾಗರಿಕಂಗಕ್ಕ ಸರ್ಕಾರದಿಂದ ಕಟ್ಟುವಂತಹ ಸೌಲಭ್ಯತನ್ನ ಪಡೆದಂಡು ನಲ್ಲ ಬದುಕು ಕಟ್ಟಿಯವನಿಗೆ ಸಲಹೆ ಕೊಡುತ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿ ಪರಂಬು ಇಂಜ ಪೊರಟ ಜಾಥಾ ಕಾವೇರಿ ಕಲಾಕ್ಷೇತ್ರದ ಆಖಿರಿ ಆಚಿ. ಅರಣ್ಯ ಹಕ್ಕು ಕಾಯ್ದೆರ ಅಡಿಲು ಇಕ್ಕಾಕಲೆ ಅರ್ಜಿ ಒಪ್ಪಚಿಟ್ಟಿತ್ತು. ಉಪವಿಭಾಗ ಮಟ್ಟದ ಅನುಮೋದನೆ ಆನ ಸುಮಾರು 79 ಅರ್ಜಿನ ಜಿಲ್ಲಾಧಿಕಾರಿ ಡಾ ಸತೀಶ್ ಎಂಡ ಕೊರವುಕಾರಿಕೆಯಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ಅರಣ್ಯ ಹಕ್ಕು ಸಮಿತಿ ಸಭೆಯಲ್ಲಿ ಅನುಮೋದನೆ ಕೊಡುತ್ತಿತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲ್ಲಿ ನಡೆದ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಅರಣ್ಯಾಧಿಕಾರಿಯ ಐಟಿಡಿಪಿ ಇಲಾಖೆ ಅಧಿಕಾರಿಯ ಕೂಡ್ನನಿಕೆ ಸಮಿತಿ ಸದಸ್ಯಗಳಿಂದ ಮಾಹಿತಿ ಪಡೆದು ಅರ್ಜಿನ ಪರಿಶೀಲನೆ ನಡೆದಿತ್ತು. ಒಟ್ಟು 92 ವೈಯಕ್ತಿಕ ಅರ್ಜಿಗೆ ಜಿಲ್ಲಾಧಿಕಾರಿ